ಎಮ್ಮೆ ಕಟ್ಕೊಂಡು ಹಾಲು ತಗೊಂಡು ಮಾರ್ತಿದ್ವಿ ಮೊದಲು ಫಸ್ಟ್. ಆಮೇಲೆ ಹಂಗ ಸ್ವಲ್ಪ ಭೂಮಿ ಮಾಡಿದ್ವಿ, ಸರಿ ಹೊರ ಭೂಮಿ, ಅದು ಬಳ್ಳೆ ಬಂದು ನಮಗೆ ಪಟ್ಟ ಮಾಡಿ ಕೊಟ್ಟಿದ್ರು. ಅದಕ್ಕೆ ಎಮ್ಮೆ ಬಿಟ್ಟು ರೈತಾಗಿ ಮಾಡ್ತಿದ್ವಿ ಸರ್. ನಿಮ್ಮ ಎಷ್ಟನೇ ತಲೆಮಾರು ಇಲ್ಲಿಗೆ ಬಂದಿದ್ದು? ನಾವು ಈಗ ನೋಡ್ತಾರೆ, ನಾನು ಹುಟ್ಟಿ ಇಲ್ಲಿ, ನಮಗೆ 5 ಮಕ್ಕಳಿದ್ದಾರೆ ಸರ್. ಅಲ್ಲ, ನಿಮ್ಮ ತಂದೆಯವರು ಬಂದ್ರ ತಾತನವ್ರು ಬಂದಿದ್ದಾರೆ? ತಂದೆಯವರು, ನಿಮ್ಮ ತಂದೆಯವರು ಇಲ್ಲಿ ಬಂದಿದ್ದು? ತಂದೆಯವ್ರು ಬಂದಿದ್ರು. ನಾವು ಮತ್ತೆ ಇಲ್ಲೇ ಇಲ್ಲಿ ಹುಟ್ಟಿ ಇಲ್ಲೇ ಕೋಳಿ ಕೆಲಸ ಮಾಡ್ಕೊಂಡು ಇಲ್ಲೇ ಬೆಳೆದ್ವಿ. ಮತ್ತೆ ಸ್ವಲ್ಪ ವರ್ಮ ತಂದೆಯವರು ಬಂದಾಗ ಏನ್ ಕೆಲ್ಸಕ್ಕೆ ಬಂದ್ರು? ಕೂಲಿ ಕೆಲಸಕ್ಕೆ ಸರ್. ಕೂಲಿ ಡ್ಯಾಮ್ ಕಟ್ಟುವಾಗ, ಡ್ಯಾಮ್ ಕಟ್ಟುವಾಗ ಎಷ್ಟು ಎಮ್ಮೆ ಕಟ್ಟಿದ್ರು ಅವಾಗೆಲ್ಲ? ಅವಾಗ 2 ಎಮ್ಮೆ 3 ಎಮ್ಮೆ ಹಂಗ ಇರ್ತಾ, 1-2 ಹಂಗ ತಗೊಂಡ್ ಕಟ್ಕೊಂಡು ಮಾರ್ತಿದ್ವಿ ಸರ್. ಹಾಲು ಹೊಸಪೇಟೆಗೆ ಹೋಯ್ತಿದ್ವಿ, ಹಾಲು ಮಾರ್ತಿದ್ವಿ. ಮತ್ತೆ ಹಾಲು ಮಾಡ್ಕೊಂಬಂದು ಮೇಕ್ ಹೋಯ್ತಿದ್ವಿ, ಸಗಣಿ ಬೆಳಿತಿದ್ವಿ. ಎಲ್ಲ ಕೆಲಸ ಹಾಲು ನಾವೇ ಮಾಡ್ಕೋಬೇಕು, ನೀವೇ ಮಾಡ್ಕೊಳ್ಳೋದು. ಸೈಕಲ್ ತಗೊಂಡು ಹೋಗ್ತಿದ್ವಿ ಬೆಳಗ್ಗೆ. ಹಾಲು ಎಲ್ಲಿ ಮಾರ್ತಿದ್ರಿ? ಮೂಲಂಗಡಿದಾಗ, ಹೊಸಪೇಟೆ. ಹೊಸಪೇಟೆ ಮೂಲಂಗಡಿದಲ್ಲಿ ಮಾರ್ತಿದ್ವಿ ಸರ್. ಬೆಳಗ್ಗೆ ಒಂದ್ಸಲ ಹೋಗ್ಬೇಕು, ಮಧ್ಯಾಹ್ನ ಒಂದ್ಸಲ ಹೋಗ್ಬೇಕು. ಎಷ್ಟು ವರ್ಷದ ಹಿಂದೆ ಮಾತಿದ್ದು? ನಮಗಿನ್ನ ಮದುವೆ ಮುಂಚೆಗೆ ಸರ್, 20 ವರ್ಷದಾಗ. ಈಗ ಎಷ್ಟು ವರ್ಷ ವಯಸ್ಸು ನಿಮಗೆ? ಈಗ 70 ಇರ್ಬೇಕು. ಸುಮಾರು 50 ವರ್ಷದ ಹಿಂದೆ ನೀವು ಹಾಲು ಮಾರ್ಕೊಂಡು ಜೀವನ ಮಾಡ್ತೀರಿ? 20 ವರ್ಷದ ಹಾಲು ಮಾರಿವಿ. ಈಗ 50-60 ವರ್ಷ ಆಯ್ತು ಸರ್, ರೈತಾಗಿ ಮಾಡ್ತೀನಿ ಸರ್ ಈಗ. ಈಗ ವ್ಯವಸಾಯ ಮಾಡ್ತಾ ಇದ್ದೀನಿ. ಹೌದು. ವ್ಯವಸಾಯದಲ್ಲಿ ಏನೇನು ಬೆಳಿತಿದ್ರಿ? ಕಡಲೆ ಭಾಳ ಬೆಳಿತೀವಿ ಸರ್. ನಾನು ಹೆಚ್ಚು ಶೇಂಗಾ. ಎಷ್ಟು ಶೇಂಗಾ? ಅಲ್ಲ, ಈ ಭಾಗದಲ್ಲಿ ಹೆಚ್ಚಾಗಿ ಕಬ್ಬು, ಭತ್ತ, ಬಾಳೆ ಇದೇ ಜಾಸ್ತಿ ಇದೆ. ಈಗ ಜಾಸ್ತಿ ಸರ್. ಅವಾಗೆಲ್ಲ ಕಡಲೆ ಭಾಳ ಬೆಳಿತಿದ್ರು. ಹೌದಾ? ಕಡಲೆ ನೆಲ್ಲು, ಕಡಲೆ ನೆಲ್ಲು. ಈಗ ಬಾಳೆ ಕಬ್ಬು ಈಗ. ಅವಾಗ ಬರೀ ಕಡಲೆ ನೆಲ್ಲು, ಬೇಸಿಗೆಗೆ ಕಡಲೆ, ಸುಗ್ಗಿಗೆ ನೆಲ್ಲು, ಎಲ್ಲ ಅದನ್ನೇ ಊಟ ಮಾಡ್ತಿದ್ರು ರೈತರು. ಶೇಂಗಾದಲ್ಲಿ ಯಾವ ತಳಿ ನೀವು ಬಳಸ್ತಾ ಇದ್ದು? ಅದು ನೆಟೆಗಡಲೆ ಸರ್. ನೆಟೆಗಡಲೆ. ಹೌದು. ಎಷ್ಟು ಎಕರೆ ಹಾಕ್ತಿದ್ರಿ ಅವಾಗೆಲ್ಲ? 2 ಎಕರೆ ಹಾಕ್ತಿದ್ವಿ ಸರ್. ಭೂಮಿಗೆ 2 ಕ್ವಿಂಟಲ್ ಬೀಜ ಬಿತ್ತಿದ್ವಿ. ಅವು ಒಳ್ಳೆ ಬೆಳೆತಾನೆ, ಬೆಳೆ ಬೆಳೆಯೋದು ಪೋಯ್ಕು. ಒಂದು 1 ಎಕರೆಗೆ 30 ಚೀಲ ಒಣಕಾಯಿ ಆಗ್ತಿತ್ತು. ಹೌದಾ? 30 ಚೀಲ ಒಣಕಾಯಿ. ಒಣಕಾಯಿ ಅದನ್ನು ಕೊಪ್ಪಳಕ್ಕೆ ಒಯ್ದು ಮಾರ್ತಿದ್ವಿ. ಯಾಕೆ ಇಲ್ಲಿ ಮಾರ್ಕೆಟ್ ಇರಲಿಲ್ಲ? ನಮ್ಮ ತಾಗ ತಗೊಂಡು ಇಲ್ಲೇ ದಲ್ಲಾಳಿ ಅಂಗಡಿಯಲ್ಲಿ ಕೊಪ್ಪಳಕ್ಕೆ ಒಯ್ದು ಮಾರ್ತಾರೆ. ಓ, ಹಂಗಾಗಿ ನೀವೇ ಹೋಗ್ಬಿಡ್ತಿದ್ರಿ? ನಾವೇ ಹೋಗ್ತಿದ್ವಿ ದಲ್ಲಾಳಿ ಅಂಗಡಿಗೆ. ಇಲ್ಲಿ ನಮ್ಮ ತಾಗ ಕಂಸನ್ ಹೊಡಿತಿದ್ರು, ದಲ್ಲಾಳಿ ಹೊಡಿತಿದ್ರು. ಅದು ಬಾಜಿ ತೆಗಿತಿದ್ರು ಎಕರೆಗೆ 1 ಕ್ವಿಂಟಲ್ಗೆ ಇಷ್ಟು ಕೆಜಿ ಅಂತೇಳಿ. ಅವ್ರು ಇಲ್ಲಿ ಬಾಜಿಲ್ಲ ಗೀಜಿಲ್ಲ. ಶೇಂಗಾ ಸುಲಭದು ನೋಡ್ತಾರೆ. ಏನಪ್ಪ ಮಣ್ಣು ಅಲ್ಲದ್ರೆ ಒಂದು 20 ಚೀಲಕ್ಕೆ 1-5 ಕೆಜಿ 3 ಕೆಜಿ ತೆಗಿತಾರೆ. ನಮ್ಮ ಕಣ್ಣದಿಗೆ ತೂಕ, ನಮ್ಮ ಕಣ್ಣದಿಗೆ ರೇಟು ಪಟ್ಟಿ. ನಾವು ಕೊಡೋಣ ಅಂದರೆ ಏನಪ್ಪ ಹಿಂಗೆ ರೇಟ್ ಐತೆ ಕೊಡೋಣ ಹೆಂಗಂತ ಕೇಳ್ತಾರೆ. ಕೊಡಿಸಾರಪ್ಪ ಅಂದರೆ ಕೊಡ್ತಾರೆ, ಇಲ್ಲ ಬೇಡಪ್ಪ ಮುಂದಿನ ವಾರ ಬಳ್ತೀವಪ್ಪ ಅಂದರೆ ಅಲ್ಲೇ ಬಿಟ್ಟು ಬಂದ್ಬಿಡು. ಅಂಗಡಿಯಾಗ ಇರ್ತದೆ, ಎಲ್ಲೂ ಕಳವಾಗಲ್ಲ, ಏನಾಗಲ್ಲ, ಸೇಫ್ಟಿ ಇರ್ತಿತ್ತು. ಕೊಪ್ಪಳದಾಗ APMC APMC ಮನೆಗೆ ಬಂದು ಮುಂದಿನ ವಾರ ಬಂದ್ಬಿಡಪ್ಪ ಅಂತಾರೆ ಅಂಗಡಿಯಲ್ಲಿ. ಮುಂದಿನ ವಾರ ನಮ್ಮದೇ ಸುಲಭತಾರೆ. ಮತ್ತು ರೇಟ್ ಗಿಟ್ಟಿದ್ರೆ ಕೊಡ್ತೀವಿ. ಒಂದು ವಾರ ಜಂಪ್ ಇರ್ತದೆ, ಒಂದು ವಾರ ಕಮ್ಮಿ ಇರ್ತದೆ. ಅದು ಓದೋದ್ರೆ ಕೊಟ್ಟಿದ್ದೀವಿ ಬೇಸತ್ತಲೆ ಕಮ್ಮಿ ಅಂತಲ್ಲ 10 ರೂಪಾಯಿ ಹಿಂಗೆ ಸದ್ಯ ಆಗ್ತದೆ ಸರ್. ಕೊಪ್ಪದ ಮಾರ್ಕೆಟ್, ಕೊಪ್ಪದ ಮಾರ್ಕೆಟ್ ಈ ಒಂದು ಮಾರ್ಕೆಟ್ ನಮ್ಮ ಕಣ್ಣಿದ್ದರಿಗೆ. ಹೌದಾ? ಈಗ ಈಗ ಸದ್ಯ ಈಗ ಹೋಗಲ್ಲ ಸರ್. ನಾವು ಈ ಕಡಲೆ ತಗೊಂಬಿಟ್ಟು, ಕೋದಿ ಕಡಲೆ ಕಡಲೆ ತಗೊಂಬಿಟ್ಟಿವಿ, ಕಬ್ಬು ಹಾಕಿವಿ, ಗಾಣ ಕೊಡಿದ್ದೀವಿ ಸರ್. ಬೀಜ ಮನೆ 1 ಎಕರೆ ಕೊಟ್ಟಿದ್ದು ಸರ್, 1500, 2500, 600 ಕೊಟ್ಟಿವಿ. ಈಗ 1700-1800 ಗಾಣದಲ್ಲಿ ಕೇಳ್ತಾರೆ. ನಾವು ಒಂದೇ ಒಂದು ಹೋಗಿ ಕಬ್ಬು ಐತೆ, ಕಬ್ಬು ಇದೆ. ಈಗಲೂ ಶೇಂಗಾ ಬೆಳೀತಾ ಇದ್ದೀರಾ? ಈಗಿಲ್ಲ ಸರ್, ಬಿಟ್ಟುಬಿಟ್ಟಿವಿ ಸರ್. ಕೋದಿ ಕಾಟಕ್ಕೆ ಬಿಡಿಸ್ಬಿಟ್ಟಿವಿ. ಈಗ ಬಿಟ್ಟು 4-5 ವರ್ಷ ಆದ, 1 ವರ್ಷ ಹಾಕಿದ್ದೆ. 30 ಚೀಲ ಆಗೋದು 14 ಚೀಲ ಆಯ್ತು. ಯಾಕೆ ಹಂಗಾಯ್ತು? ಅದು ಏನೇನು ಇಳುವರಿ ಇಲ್ಲ, ಹಾಗೆ ಇಳುವರಿ ಇಲ್ಲ. ಅದೇ ಬೀಜ 1 ಕ್ವಿಂಟಲ್ ಬೀಜ ಬಿತ್ತಿದ್ವಿ, ಎಲ್ಲ ಮಾಡಿದ್ವಿ. 30 ಚೀಲದಲ್ಲಿ 14 ಚೀಲದಲ್ಲಿ ಅದಕ್ಕೆ ಮತ್ತೆ ರೇಟ್ 50,000 ರೂಪಾಯಿ ಖರ್ಚು. ಕಡಲೆ ಮಾರಿದ್ದು 25,000. ಅದಕ್ಕೆ ಮೈ ಮ್ಯಾಗ ಬರ್ತದಪ್ಪ ಅಂತೇಳಿ ಅದನ್ನ ಬಿಟ್ಟು ಕಬ್ಬು ತೊಳ್ಕೊಂಡು ಕುಂತೀವಿ ನೋಡ್ತಾರೆ. ಕಬ್ಬಿನಲ್ಲಿ ಯಾವ ತಳಿ ನೀವು? ಜೈ ಭೀಮ. ಜೈ ಭೀಮ ಹಾಕಿವಿ ಸರ್. ಈಗ 1 ಎಕರೆ ಕಬ್ಬು ಐತೆ ಕಟವ, 1 ಎಕರೆ ಬೀಜ ಕಳಿಸಿದ್ವಿ. ಕಬ್ಬನ್ನು ನೀವೇನು ಫ್ಯಾಕ್ಟ್ರಿಗೆ ಹೊಡಿತೀರಾ ಅಥವಾ? ಗಾಣಕ್ಕೆ ಹೊಡಿತು ಸರ್. ಗಾಣಕ್ಕೆ ಕೊಡಿ? ಗಾಣಕ್ಕೆ ಹೊಡಿತು. ಫ್ಯಾಕ್ಟ್ರಿಗೆ ಅಂದರೆ ಫ್ಯಾಕ್ಟ್ರಿ ಇಲ್ಲ ಸರ್, ಗಾಣಕ. ಈಗ ಜೈ ಭೀಮ ತಳಿ ಕಬ್ಬು ಬೆಳೀತಾ ಇದ್ದಾರಲ್ವ, ಈ ಕಬ್ಬನ್ನು ಬೆಳಿಬೇಕು ಅನ್ನೋದಾದರೆ ಭೂಮಿಗೆಲ್ಲ ಏನೇನು ಕೊಡ್ತಾ ಇದ್ರಿ ಫಸ್ಟಿಗೆಲ್ಲ? ಸರ್, ಕಬ್ಬು ಬೆಳಿಬೇಕಂದ್ರೆ ಬಯಲದನ್ನ 1-2 ತಿಂಗಳು ಲೇಟ್ ಇದ್ದರೆ ಜೂನಿ ಆಗ್ತೀವಿ. ತಪ್ಪಲ ಬೆಳೆಸ್ತೇವೆ ಸತುವಿಗೆ. ಸತುವಿಗೆ ತಪ್ಪಲ ಬೆಳೆಸ್ತೀರ? ಏನು ತಪ್ಪಲ? ಅದು ಇದು ಜೂನಿ ಅಂತೇಳಿ. ಜೂನಿ ಅಂತ? ಅದು 2-3 ತಿಂಗಳು ಬೆಳೆಸಿ ಅದು ನೀರು ಬಿಟ್ಟು ಪಟ್ಲಾಗಿ ಹೊಡಿತೀವಿ, ಅಲ್ಲೇ ಹೊಡೆದ್ಬಿಡ್ತೀವಿ, ಎಲ್ಲ ಪುಡಿ ಪುಡಿ ಪುಡಿ ಆಗ್ತದೆ. ಹಸಿರೆಲೆ ಗೊಬ್ಬರ ಇದು? ಹಾ, ಹಸಿರೆಲೆ ಗೊಬ್ಬರ. ಎಲ್ಲ ಪುಡಿ ಪುಡಿ ಆದ್ಮಾಗ ಒಂದು 8 ದಿನ ಬಿಟ್ಟು ಬೋದು ಮಾಡಿ ಕಬ್ಬು ತೊಳಿತು, ಸತ್ವ ಹೋಗ್ತದೆ ಕಬ್ಬಿಗೆ, ಸತ್ವ ಆಗ್ತದೆ ಭೂಮಿಗೆ, ಸತ್ವ ಆಗ್ತದೆ ಕಬ್ಬನ್ನ ಬೇಸ್ ಬೆಳೀತೈತೆ. ಕಬ್ಬಿನ ಬೀಜ ಎಲ್ಲಿದೆ ತರ್ತಿದ್ರಿ? ರೈತರು ತಗಿಲ್ತದಲ್ಲ ಸರ್, ಎಲ್ಲ ಇಲ್ಲೇ ನಿಮ್ಮ ಸುತ್ತಮುತ್ತಲ ಸಿಗ್ತದೆ, ಇಲ್ಲೇ ಸಿಗ್ತದೆ ಸರ್. ಈಗ ತುಳಿದ ಬೀಜ ಕಬ್ಬು ತುಳಿದ ಬೀಜನೇ ತುಳಿತೀವಿ, ಕುಳಿಯೋ ತುಳಿ ಹಂಗಲ್ಲ, ಕುಳಿಯೋ ತುಳಿಯಲ್ಲ, ಅದು ತುಳಿದ ಬೀಜನೇ ತುಳಿಬೇಕು ಅದಕ್ಕೆ. ಓಹೋ, ಹೇಗೆ ಅದು ಬೆಲೆ? ಬೆಲೆ ಅದು ಸರ್ ನಮ್ಮದು ಮಸಾರಿ 20 ಟನ್ನು 30 ಟನ್ನು ಬೆಳೆ ಅದು ಮಸಾರಿ ಭೂಮಿ. ಅಲ್ಲಲ್ಲ, ಕಬ್ಬು ನೀವು ಬೀಜ ತರ್ತಿರಲ್ವಾ, ಅದರ ರೇಟ್ ಹೇಗಿರ್ತಿತ್ತು? ಆ ರೇಟ್ ಮಾರ್ಕೆಟ್ ರೇಟ್ ಹಂಗೈತೆ ಹಂಗ. ಈಗ ಹೆಂಗಿದೆ? ಈಗ ಈಗ 1700-1800 ಐತೆ ಟನ್ಗೆ. ಟನ್ನಿಗೆ ನಾವು ಮೊನ್ನೆ ಕೊಟ್ಟಿವಿ 2500 ಹಂಗೆ ಕೊಟ್ಟಿವಿ. ಅವು ಗಾಣದ ರೇಟ್ ಬೇಸಿತ್ತು, ಈಗ ಗಾಣದ ರೇಟ್ ಇಲ್ಲ, ಬೆಲೆ ರೇಟ್ ಇಲ್ಲ ಅಂತಾರೆ. ಅಲ್ಲ, ಈಗ ಬೀಜಕ್ಕೆ ಅಂತ ತರ್ತಿರಲ್ವಾ? ಬೀಜಕ್ಕೆ ಅದೇ ಸರ್, ಅದೇ ರೇಟ್, ಅದೇ ರೇಟ್. ಒಬ್ಬರು ಬೆಳೆದ ರೇಟ್ ಏನು ಮಾರ್ಕೆಟ್ ಐತೆ ಅದೇ. ಓಹೋ, ಇನ್ನು 50-100 ಜಾಸ್ತಿ ಮಾಡ್ಬೋದು. ಸರಿ, ಈಗ ಕಬ್ಬು ನಾಟಿ ಮಾಡೋದ ವಿಧಾನಗಳ ಬಗ್ಗೆ ಹೇಳಿ. ನಾಟಿ ಮಾಡಿಸೋಣ, ಬೇಸ್ ಬೋದು ಹೊಡಿಬೇಕು ಸರ್, ಮಣ್ಣು ಬೇಸ್ ಮೆತ್ತಗೆ ಮಾಡಬೇಕು, ಬೋದು ಹೊಡಿಬೇಕು, ಅದು ತುಳಿಬೇಕು ಕಬ್ಬು, ತುಳಿದು ಮೂಲ ಬಿಸಿದಾಗ ಮಳೆನೀರು ಮಾಡಬೇಕು, ಕಳೆ ನಾಶಕ ಹೊಡಿಬೇಕು, ಕಳೆ ಬರಲಂಗ. ಒಂದು ತಿಂಗಳಾಗ ಕಳೆಗಳು ಕೈ ಆಡಿಸ್ಕೊಂಡು ಸ್ಯಾಂಪಲ್ ಉಪ್ಪು ಕೊಡಬೇಕು, ಒಂದು 5 ಚೀಲ ಗೊಬ್ಬರ, 5 ಚೀಲ ತಿಂಗಳೊಳಗಡೆ, ತಿಂಗಳೊಳಗೆ ಒಂದು ತಿಂಗಳೊಳಗೆ ಕೊಟ್ಬಿಟ್ಟು ಪಟಾಸು ಗಿಟಾಸು ಎಲ್ಲ ಸತ್ವ ಸ್ವಲ್ಪ ಜಾಸ್ತಿ ಮಾಡಿದ್ರೆ. ಈಗ ಕಬ್ಬಿಗೆ ಏನಾದರೂ ರೋಗ ಬರ್ತಾ ಇದೆಯಾ? ಬೆಳೆ ರೋಗ ಬೀಳ್ತಾವೆ ಸರ್, ಈಗ ಮಳೆಗಾಲದೇನು ಬಿದ್ದಿಲ್ಲ ಸರ್, ಈಗೇನು ಒಂದೊಂದು ಟೈಮ್ನಾಗ ಬೀಳ್ತಾವೆ ಬೆಳೆ ಉಣ್ಣಿ. ಅದಕ್ಕೆ ಏನು ಮಾಡ್ತಿದ್ರಿ? ಅದಕ್ಕೆ ಕುಸಿಲಿ ಆಗದು ಹೋಗಿ ಎಣ್ಣೆ ತಂದು ಹೊಡಿತೀವಿ ಸರ್, ಕುಸಿಲಿಯಾಗ ಸೋವಿ ಎಣ್ಣೆ ಅಲ್ಲಿ ಕೊಡ್ತಾರೆ, ತಂದು ಬಂಗಾರ ಬೀಳ್ತೀವಿ, ಔಷಧಿ ಹೊಡಿತೀವಿ ಸರ್. ಈಗ ಕಬ್ಬಿಗೆ ರಾಸಾಯನಿಕ ಗೊಬ್ಬರ ಇಲ್ಲದೆ ಬೆಳಿಲಿಕ್ಕೆ ಆಗಲ್ವಾ? ಇಲ್ಲ, ಬರಂಗಲ್ಲ ಸರ್, ಗೊಬ್ಬರ ಇಲ್ಲ, ಸಗಣಿ ಗೊಬ್ಬರನ ಹಾಕ್ಬೇಕು. ಹೌದು, ಸಗಣಿ ಗೊಬ್ಬರ, ಅಂಗಡಿ ಗೊಬ್ಬರ ಹಾಕಿದ್ರೆ ಉಪ್ಪು ಅಂಗಡಿ ಗೊಬ್ಬರ ಇಲ್ಲದ್ರೆ ಮತ್ತೆ ಗೊಬ್ಬರನ ಹಾಕ್ಬೇಕು, ಅಂಗಡಿ ಗೊಬ್ಬರ, ಅಂಗಡಿ ಗೊಬ್ಬರನ ಹಾಕ್ಬೇಕು. ಅಂಗಡಿ ಗೊಬ್ಬರ ಇಲ್ಲದೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ಇದ್ರೆ ಬೆಳೀತದೆ ಸರ್, ಬೆಳೀತದೆ. ಈ ಗೊಬ್ಬರನ ಹಾಕ್ಬೇಡ, ಸಗಣಿ ಗೊಬ್ಬರ ಬೆಳೀತದೆ ಕಬ್ಬು ಆವಾಗಲ್ಲ. ಈಗ ಎಲ್ಲಿ ಸಗಣಿ ಗೊಬ್ಬರ ಸಿಗಂಗಲ್ಲ, ಸಗಣಿ ಸಿಗಂಗಲ್ಲ, ಅಂಗಳಕ್ಕೆ ಹಾಕಾಗ ಅಂಗಡಿ ತಂದು ಹಾಕ್ತಾರೆ. ನೀವೆಲ್ಲ ಎಮ್ಮೆ ಸಾಕಿದ್ರಲ್ವ? ಅವಾಗ ಸಾಕಿದ್ರೆ ಪುಟ್ಟಿ ಪುಟ್ಟಿ ಸಗಣಿ, ಅವಾಗ ಈಗ ಎಲ್ಲಿ ಸರ್ ಸಗಣಿ? ಎಮ್ಮಿಗಳೇ ಇಲ್ಲ ಈಗ, ಎಮ್ಮಿಗಳಿಲ್ಲ ಈಗ, ಯಾಕೆ ಬಿಟ್ರಿ ಎಮ್ಮೆಗಳನ್ನೆಲ್ಲ? ಅವಾಗ ಸರ್ 5 ರೂಪಾಯಿ ಲೀಟ್ರ್ ಹಾಲು. ಅಲ್ಲ, ಈಗ ಯಾಕೆ ಸಾಕ್ತಾ ಇಲ್ಲ? ಅಲ್ಲ, ಅವಾಗ ಸರ್ 5 ರೂಪಾಯಿ ಲೀಟ್ರ್ ರೇಟ್ ಇಲ್ಲ, ಏನಿಲ್ಲ, ಎಲ್ಲ ಬಿಟ್ಕೊಂಬಿಟ್ವಿ, ಸುಮ್ಮನೆ ರೇಟ್ ಇಲ್ಲ, ಸುಮ್ಮನೆ ಮೈ ಮ್ಯಾಗ ಬೆಳ್ದು. ಈಗೆಲ್ಲ ಹಾಲು ದುಬಾರಿ ಆಗ್ಬಿಟ್ಟು. ಈಗ ಆಗ್ಯದ ಸರ್, ಅವಾಗ ಪ್ಯಾಕೆಟ್ ಹಾಲು ಎಲ್ಲಿದೆ ಸರ್? ನಾವು ಮಾಡೋ ಪ್ಯಾಕೆಟ್ ಹಾಲು ಇದ್ದಿಲ್ಲ, ಈಗ ಪ್ಯಾಕೆಟ್ ಹಾಲು. ಇದೇ ರೇಟಲ್ಲಿ ನಾವು ಎಮ್ಮೆ ಮಾಡ್ತಿದ್ದಿಲ್ಲ, ಅದನ್ನೇ ಮಾಡ್ತಿದ್ವಿ. ಮತ್ತೆ ಸಾಕ್ಬೋದಲ್ವಾ? ಎಲ್ಲಿ ಸರ್ ಈಗ ಮಾಡಬೇಕಲ್ಲ ಸರ್, ಈಗ ನಾವು ಬೇಸಿದ್ದೀವೋ ಮೇವು ಕೊಯ್ಕೊಂಬರ್ತೀವಿ, ಸೈಕಲ್ ತುಳಿಸಿದ್ವಿ, 4 ಒಪ್ಪತ್ತು ಹೊಸ್ಪಾಟಿ ಇಲ್ಲದೆ 4 ಒಪ್ಪತ್ತು. ಅಂದರೆ ಈಗ ನಿಮ್ಮ ಮಕ್ಕಳು ಇದು ಕೆಲಸ ಮಾಡಲ್ಲ ಅಂತಾರ? ಬಾ, ಈಗ ನಮ್ಮಂಗೆ ಮಾಡಂಗಲ್ಲ ಸರ್, ಈ ಹುಡುಗರು ಈಗ ಯಾರು ಮಾಡ್ತಾರೆ ಸರ್? ಏ, ಹೋಗ ನೀನು, ಎಮ್ಮೆ ಬೇಡ, ಏನು ಬೇಡ ಅಂತಾರೆ. ಮತ್ತೆ ನಾಳೆ ಹೇಗೆ? ನಾವು ಹೆಂಗ ಒಂದು ದುಡ್ಕೊಂತಿಂತೀವಿ, ಕೂಲಿ ಕಾಸಿಗೆ ಹೋಗ್ತೀವಿ. ಹಂಗಂದ್ರೆ ಏನು ಹೇಳ್ತೀವಿ ಸರ್? ಗದ್ದೆ ಆಡೋರಿಗೆ ಗದ್ದೆ ಇಟ್ಕೊಂಡು ಸರ್, ನಮ್ಮ ನಡುವಳ ಮಗ ಒಬ್ಬನು ಸಾಲ ಸಾಲ ಗದ್ದೆ ಕಚ್ಚಿಸಿಕೊಟ್ಟು ಗದ್ದೆ ಮಾಡಪ್ಪ ನನ್ನ ಕೈಲಿ ಆಗಂಗಲ್ಲಪ್ಪ ಅಂದ್ರೆ ಮಾಡಪ್ಪ ಅಂದರೆ, ಏ ನಿನ್ನ ಗದ್ದೆ ಬೇಡ, ಏನು ಬೇಡ, ನಾವು ದುಡಿಯಾಗ ಹೋಗ್ತೀವಿ, ಮೈಸೂರು ಕಪ್ಪು ಕಡೆ ಹೋಗ್ತೀವಿ, ಹೋಗಪ್ಪ ಅಂತ ಹೋಗ್ಯಾರ. ಏನು ಹೇಳ್ತೀವಿ ಸರ್? ಮೈಸೂರಲ್ಲಿ ಕಬ್ಬು ಕಡಿತಾನೆ, ಮತ್ತು ನಾನೇ ಕಬ್ಬು ಗದ್ದೆ ಬೆಳೆಸ್ಕೊಂಡು ನೀರು ಮಾಡ್ಕೊಂಡು ಇದ್ದೀನಿ ಸರ್. ಅಂದರೆ ಈಗ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಕೃಷಿಯಲ್ಲಿ ತೊಡ್ಕೊಳ್ಳೋದು ಕಲೀಲಿಲ್ವ? ಕಲಿವಲ್ಲ ಸರ್, ಯಾವಾಗ ಕಲಿಯಂಗಲ್ಲ ಸರ್ ಈಗಿನ ಕಾಲ. ಏ, ಹೋಗ ದುಡ್ಕೊಂಬತ್ತಿ ಅಲ್ಲೇ, ನಿನ್ನ ಯಾವ ನಿನ್ನ ಗದ್ದೆಗೆ ಯಾವನ್ ಹೋಗ್ತಾನೆ, ಯಾವ ನೀರು ಮಾಡ್ತಾನೆ, ಯಾವನ್ ಕಾಯ್ತಾನೆ, ಯಾವನ್ ಕೆಲಸ ಮಾಡ್ತಾನೆ, ಹಂಗೆ ಅಂತಾರೆ. ಅವ್ರಿಗೇನು ಕೆಲಸ ಮಾಡಿದ ಕೂಡಲೇ ದುಡ್ಡು ದುಡ್ಡು ಬೇಕು ಖರ್ಚಿಗೆ. ಈಗ ಕೃಷಿಯಲ್ಲಿ ಆ ಥರದ ವ್ಯವಸ್ಥೆ ಇಲ್ವಲ್ಲ ಈಗ? ಹಾಂ, ಇಲ್ಲ ಸರ್. ಈಗ ಅದು ಆ ಥರದ ಲಾಭದಾಯಕವಾಗಿದ್ದರೆ ಪಾಪ ಅವರೆಲ್ಲ ಬೇರೆ ಕಡೆ ಹಾಕೋ. ಯಾಕೆ ಲಾಭ ಇಲ್ಲ ಸರ್ ಈಗ? ಅವಾಗ ಅವಾಗ ಹಂಗಿಲ್ಲ, 30 ಚೀಲ ಎಲ್ಲಿ ಸರ್, 14 ಚೀಲ ಎಲ್ಲಿ ಸರ್? ಅದ್ರಾಗ ಹುಚ್ಚಿಕಟ್ಟ ಕಾಯ್ಬೇಕು, ಕೋತಿ ಕಾಯ್ಬೇಕು, ಮನಸಾರಿ ಕಾಯ್ಬೇಕು, ಅವೆಲ್ಲ ತಿಂದು ಉಳಿದಿದ್ದು ನಮಗೆ ಗುಡ್ದು ಬಗಲಾಗ. ಈಗ ವಿಚಿತ್ರ ಕೋತಿ ಕಾಟ ಜಾಸ್ತಿ, ಭಾರಿ ಕಾಟ ಸರ್. ಉಂಬಾಕ್ ಬಿಡಂಗಲ್ಲ ಅಲ್ಲಿ ಕುಂತ್ಕೊಂಡು, ಕಬ್ಬನಿಗೆ ಸುಳ್ಕೊಂಡು ತುಂಬುತ್ತೆ ಕಬ್ಬನು, ಕಬ್ಬನೇ ಅಷ್ಟು ಕೋತಿ ಕಾಟ ಈಗ. ಈಗ ನೀವು ಹೆಚ್ಚಾಗಿ ಶೇಂಗಾ ಬೆಳೀತಿದ್ರಲ್ಲ? ಹೌದು ಸರ್. ಶೇಂಗಾ ನಿಮ್ಮ ಭಾಗದ ಒಳಗಡೆಗೆ ಶೇಂಗಾ ಬೆಳೆಗೆ ಬೇಕಾಗುವಂಥ ಮಣ್ಣು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹವಾಮಾನ ಇದೆಲ್ಲ ಸರಿಯಾಗಿತ್ತಾ? ಸರಿಯಾಗಿತ್ತು ಸರ್. ಕಡಲೆ ಹಾಕ್ಬೇಕಂದ್ರೆ ಮಡಿಕೆ ಬೇಸ್ ಸಣ್ಣಾಗಿ ಮಡಿಕೆ ಹೊಡಿಬೇಕು ಸರ್, ಮಣ್ಣು ಬೇಸ್ ಮಣ್ಣಾಗಿ ಮೆತ್ತಗೆ ಮಣ್ಣಾಗಿರ್ಬೇಕು. ಆತ ಅದಕ್ಕೆ ಉಪ್ಪು ಹಾಕಂಗಲ್ಲ ನಾನು, ಜಿಪ್ಸಮ್ ಹಾಕ್ತಿದ್ವಿ, ಎಕರೆಗೆ 10 ಸಲ ಜಡಿತಿದ್ದೆ. ಹೌದಾ? ಎಕರೆಗೆ 10 ಸಲ. ಅವಾಗ ಒಂದ್ಸಲ ಹೇಳಿದ್ರೆ 60 ದಿವಸ ಹಾಕ್ಬೇಕಂದ್ರು ಕೃಷಿಯಲ್ಲಿ ಹಾಕಿದ್ ಬಂದು, ಅದು 60 ದಿವಸ ಆಗಿದ್ರೆ ಕೆಲಸ ಮಾಡಂಗಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಕಡಲೆ ಬಿತ್ತು ಸೆಡೆ ಮಾಡಿ ಕೆಳ ಹೊಡೆಯುವ ಕಡಲೆ ಬಿತ್ತಬೇಕಂದ್ರೆ ಅವಾಗ ಉಗ್ಗಿ ಮುಡ್ತಿದ್ವಿ 10 ಸಲ ಗೊಬ್ಬರ ಜಿಪ್ಸಮ್. ಅದು ಕಡಲೆ ಬಿತ್ತಿದ್ದಾಗ ಏನು ಮಾಡ್ತೇವೆ, ಕೆಳಗ ಮ್ಯಾಗ ಆಗಿ ಮಾಡ್ತದೆ. ಅದು 20 ದಿವಸದಾಗ ನೀರು ಮಾಡ್ತಿದ್ವಿ ಕಡಲೆ ಬಿತ್ತಿದ ಮ್ಯಾಗ. ಅವಾಗೇನು ಸುಣ್ಣ ಗುದ್ದಂಗೆ ಕುದ್ದಿತ್ತು ಭೂಮಿ. ಸುಣ್ಣ ಗುದ್ದಂಗೆ ಕುದ್ದಿ ಭೂಮಿ ಅಲ್ಲಿ ಮುಡ್ತಿತ್ತು, ಹಂಗೆ ಮೆತ್ತಗಾಗಿ ಮುಡ್ತಿತ್ತು. ಹೆಂಗೆ ಇಲ್ಲದ ಕಡಲೆ ಹಂಗೆ ಊಡು ಬುಡ್ಡಿಕಾಯಿ ಆಗಂಗಲ್ಲ ಜಿಪ್ಸಮ್ ಹಾಕಿದ್ರೆ. ಹೆಂಗಂಗೆ ಊಡಿದ್ರೆ ಹಂಗಂಗೆ ದೊಡ್ಡ ಕಾಯಿ ಕಡಲೆ ಜಿಪ್ಸಮ್ ಹಾಕಿದ್ರೆ ಕಾಯಿ ಗಾತ್ರ ಚೆನ್ನಾಗಿರುತ್ತೆ, ಉದ್ದ ಇರ್ತೈತೆ, ಬುಡ್ಡಿಕಾಯಿ ಆಗಂಗಲ್ಲ. ಇನ್ನು ಉಪ್ಪು ಹಾಕಿದ್ರೆ ಗಿಡ ಬೆಳಿತೈತೆ, ಮೊಣಕೊಂಬಿಟ್ಟು ಗಿಡ ಬೆಳಿತೈತೆ, ಕಡಲೆ ಇರಂಗಲ್ಲ. ಉಪ್ಪು ಹಾಕಿ ಬೆಳೆಸಿದ್ರೆ ಅಂದ್ರೆ ಶೇಂಗಾ ಬೆಳೆಗಾರರು ಜಿಪ್ಸಮ್ ಬೆಳೆಸಿ ಜಿಪ್ಸಮೇನೆ ಹಾಕ್ಬೇಕು, ಉಪ್ಪು ಹಾಕಂಗಲ್ಲ. ಬೇರೆ ರೈತರೆಲ್ಲ ಇದನ್ನ ಬೆಳೆಸಲ್ವಾ? ಕೆಲವೊಂದು ಬೆಳೆಸಂಗಲ್ಲ, ಉಪ್ಪಾಗಿ ಉಪ್ಪಾಗಿ ಮಾಡ್ತಾರೆ. ಉಪ್ಪಾಗಿ ಗಿಡ ಮಾಡಿದ್ರೆ ಬರೀ ಗಿಡ ಬೆಳಿತೈತೆ ಮೊಣಕೊಂಬಿಟ್ಟ, ಕಾಯಿ ಇರಂಗಲ್ಲ. ಈ ಜಿಪ್ಸಮ್ನ ಹಾಕಿದ ಅಳತೀಗ ಗಿಡ ಇರ್ತತೆ, ಕಾಯಿ ಗೆಜ್ಜಿದ್ದಂಗೆ ಇರ್ತೈತೆ, 20 ಕಾಯಿ 30 ಕಾಯಿ. ಓಹೋ, ಭೂಮಿ ಮೃದುವಾಗಿರ್ತತೆ, ಬೇರೆ ಚೆನ್ನಾಗಿ ಬೆಳೀತದೆ. ಹಾಂ, ಭೂಮಿ ಮೃದು, ಸುಣ್ಣ ಕುದ್ದಂಗೆ ಕುದ್ದಿ ಮುಡ್ತತೆ ಭೂಮಿ ಮೃದು, ಹೆಂಗಂಗೆ ಬೇರೆ ಹೋಗ್ತದೆ ಹಂಗಂಗೆ ಕಡಲೆ. ಶೇಂಗಾದ ಬೀಜ ಎಲ್ಲಿಂದ ತರ್ತಿದ್ರಿ ನೀವು? ಇದಕ್ಕೆ ಹೋಗ್ತೀವಿ, ಕೊಪ್ಪಳಕ್ಕೆ ಹೋಗ್ತಿದ್ವಿ, ಇಲ್ಲ ಬೊಮ್ಮಲೆ ಹೋಗಿ ತರ್ತಿದ್ದ ಮಿಲ್ಲಾಗ ಬೀಜ. ಈ ಕೊಪ್ಪಳ ಉಪಚಾರ ಮಾಡ್ತಿದ್ರ ನೀವು? ಏನು ಸರ್? ಬೀಜೋಪಚಾರ, ಬೀಜ ತಂದು ಕಡಲೆ ತಂದು ಸುಳಿದಿದ್ದೀವಿ. ಅಲ್ಲ, ಬೆಳಗ್ಗೆ ಏನು ರೋಗ ಬರಬಾರ್ದು ಅಂತೇಳಿ ಖುಷಿಯಲ್ಲಿ ಆಗಿದೆ. ಬೀಜಗಳಿಗೆ ಬೀಜ ಪೌಡರ್ ಕೊಡ್ತಾರೆ ಅವರು, ಆ ಪೌಡರ್ ಬೆಳೆದಿರ ಸಿಂಚಿ ಬೀಜ ಕಳಿಸ್ತಿದ್ವಿ. ಇಳಿಬಿ ಗಿಳಿ ಬತ್ತಂಗಲ್ಲ, ಯಾವುದು ಹುಳ ಮುಟ್ಟಂಗಲ್ಲ, ಇಳಿ ಬತ್ತದಂಗ ಅದು ಬೀಜ ಹುಡ್ತದೆ. ಅದೆಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ಸರ್. ಇಳಿ ಬತ್ತಿ ಮಾಡ್ತದೆ, ಇಳಿ ತಿಂದು ಮೊಳಗಿ ಬರಂಗಲ್ಲ, ಅದು ಪೌಡರ್ ಕಳಿಸಿದ್ವಿ, ಸಣ್ಣ ನೀರು ಹೋಗಿ ಕಳಿಸಿದ್ವಿ ಪೌಡ್ರು, ಕುಚೇಲಿ ಹಾಕಿದ್ರೆ ಕೊಡ್ತಿದ್ರು. ಶೇಂಗಕ್ಕೆ ಏನು ರೋಗಗಳು ಬರ್ತಾಯಿದ್ವು? ಅದು ಈ ಕಂಬಳಿ ಹುಳ ಬೀಳ್ತದೆ ಸರ್, ಎಲೆ ಎಲೆ ತಿಂತಿತ್ತು, ಎಲೆ ಬಡ್ಡಿ ಮಟ್ಟಿಗೆ ಆಡು ಮೇದಂಗೆ ಮೇದ ಮಾಡೋದು. ಹೌದಾ? ಹಾಂ, ಅದು ಹುಳೆಲ್ಲ ಹಚ್ಚಿ ಹಚ್ಕೊಂಡೆ ಹೊರಗೆ ಹೋಗಿ ಬೆಂಕಿ ಹಾಕಿ ಸುಡ್ತಿದ್ವಿ ಅದನ್ನು. ಈಜಿ ದಪ್ಪ ಹುಳ, ಕಂಬಳಿ ಹುಳದಂಗೆ ಹುಡುಗರು ಜೋಪಾನ ಮಾಡ್ದಂಗೆ ಮಾಡಬೇಕು ಕಡಲೆ. ಹೌದಾ? ಹೌದು, ಸ್ವಲ್ಪ ಬಿಟ್ಬಿಟ್ಟೆ ಸಣ್ಣ ಸಣ್ಣ ಎಲೆ ಏನು ಉಳಿಯಂಗಲ್ಲ, ಹಂಗೆ ಮೇದ ಮಾಡ್ತಿತ್ತು ಬೆಳೆ ತಂಗ. ಹಾಂ, ಮತ್ತೆ ಅದಕ್ಕೆಲ್ಲ ಏನು? ಎಲ್ಲ ಔಷಧ ಕೃಷಿಯಲ್ಲಿ ಹೋಗಿ ತರ್ತೀವಿ ಸರ್, ಔಷಧನೆ ಕೃಷಿ ಉಳಬಿದ್ದೆ, ಇಂಥ ಇದೇ ಐತೆ ತಪ್ಪ ಎಲೆಗೆ ಹೋಗಿ ಅದೇ ಒಂದು ಗಿಡ ಕಿತ್ಕೊಂಡು ಅದು ತೋರಿಸಿ ಔಷಧ ತಂದು ಹೊಡಿತಿದ್ವಿ. ರಾತ್ರಿಯಾಗ ಹೊಡಿತಿದ್ವಿ, ಹಗಲತ್ನಾಗ ಹೊಡಿತಿದ್ವಿ, ಯಾವ ಟೈಮಾಗ ಹೊಡಿ ಅಂದರೆ ಆ ಟೈಮಿಗೆ ಹೊಡಿ. ಅದು ರಾತ್ರಿಯಾಗ ಶೇಂಗಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಯಾವಾಗ ಕೊಡಬೇಕು? 20 ದಿವಸಕ್ಕೆ ಒಂದು ನೀರು. ಮಸಾಲೆ ಭೂಮಿ 20 ದಿವಸಕ್ಕೆ ಗಿಡ ಹಂಗೆ ಬಾಡಬೇಕು, ನೀರು ಮಾಡಬೇಕು. 120 ದಿವಸ ಕಡಲೆ ಬಂದು ಬಿಡ್ತದೆ. ಹೌದಾ? ಹಾಂ, 4 ತಿಂಗಳು. ಕಡಲೆನ ಹರ್ಸೋಕ್ಕೆಲ್ಲ ವ್ಯವಸ್ಥೆ ಹೇಗೆ ಮಾಡ್ತೀವಿ? ಕಡಲೆ ಹರ್ಸಕ್ಕೆ ಸರ್ ದೊಡ್ಡ ಸುದ್ದಿ ಸರ್. ಅದು ಹೆಂಗೆ? 150 ಒಂದು ಚೀಲ ಅಡಿಬೇಕಂದ್ರೆ. ಅವು ಚೀಲ ಕೊಡ್ಲಿದ್ರೆ ಏ ನಾಳೆ ಬರಂಗಿಲ್ಲಪ್ಪ, ನೀವು ಬರೀ ಚೀಲ ಕೈ ಕೊಡೋದ್ರೆ ತಪ್ಪಳ ಕಳೆ ಎಲ್ಲ ಅರ್ಧ ಚೀಲ ತುಂಬಿ ಕಳಿಸಿ ಬಿಡ್ತಾರೆ. ಅದು ನಾವು ಎಲ್ಲ ಬಯಲು ಮಾಡಿದ್ರೆ ಅರ್ಧ ಚೀಲನೇ ಇರೋದು, ಕೂಲಿ ಆಳುಗಳು ಹಂಗೆ ಮಾಡ್ತಿದ್ರು. ಇಲ್ಲವ ನೀವು ಅರ್ಧ ಹಾಕ್ರಿ, ನಾವು ಆಮೇಲೆ ತುಂಬ್ತಂದ್ರೆ ಏ ನಾಳೆ ಬರಂಗಿಲ್ಲಪ್ಪ, ನೀವು ಜಿಗಿದು ತುಂಬ್ತಿ ಚೀಲ. ಹಂಗ ಬಂದ ಆಳುಗಳು ತಾನೆ ಪಜೀತಿ ತಾನೆ ಆ ಕಡಲೆ ಅರಿಬೇಕಾದ್ರೆ. ಹಾಂ, ಅವಾಗ 50 ರೂಪಾಯಿ ಚೀಲ ಅರಿತಿದ್ವಿ ನಾವು, 5 ರೂಪಾಯಿ ಚೀಲ. ಈಗ 200 ರೂಪಾಯಿ ಚೀಲದೇ ಅರಿಯಂಗಲ್ಲ. ಕೆಲವು ಕಡೆಗೆಲ್ಲ ಡಬ್ಬಿ ಲೆಕ್ಕದಲ್ಲಿ ಇತ್ತಲ್ಲ, ಅವು ಮೇಲ್ಗಡೆ ಕೊಪ್ಪಳ ಡಬ್ಬಿ ಲೆಕ್ಕ 5 ರೂಪಾಯಿ ಡಬ್ಬಿ ಕೊಪ್ಪಳ ಸೈಡ್. ನಿಮ್ಮಲ್ಲಿ ಚೀಲ? ನಮ್ಮ ಚೀಲಗಟ್ಟಲೆ 5 ರೂಪಾಯಿ ಚೀಲ ಹತ್ತು, ಆಮೇಲೆ 150 ಆತು, 200. ಈಗ 200 ರೂಪಾಯಿ ಚೀಲ, ಅಲ್ಲಿಗೆ ಬರಂಗಲ್ಲ ಅರಿಯಾಕ ಬರಲ್ಲ. ಹಾ, ಹೋಗಪ್ಪ ಕೈಲ ಉಳಿತಿದ್ದು ಬರಂಗಲ್ಲಪ್ಪ ಅಂತಾರೆ. ಈಗೆಲ್ಲ ಮಿಷನ್ ಬಂದಿದಾವ? ಈಗ ಮಿಷಿನ್ ಬಂದದ ಸರ್. ಈಗ ನಾವು ಕಡಲೆ ಹಾಕಿಲ್ಲ. ನೀವು ಕಡಲೆ ಹಾಕಿಲ್ಲ? ಮಿಷಿನ್ ಬಂದದ್ದು ಹಂಗೆ ನಮ್ಮ ನೆಲ್ಲ ಕೊಡ್ತೀವಿ, ಹಂಗೆ ಬೇರೆ ಬೇರೆ ಬೇರೆ ಕೊಟ್ಟರೆ ಒಟ್ಟು ಒತ್ತಡ್ಡಿಗೆ ಕಡಲೆ ಒತ್ತಡ್ಡಿಗೆ. ಹ್ಞೂ, ಸರಿ. ಮತ್ತೆ ಬೇರೆ ಏನೇನು ಬೆಳೀತಾ ಇದ್ರಿ? ಕಡಲೆ ಬೆಳೆದ ಜಾಸ್ತಿ ಬೆಳೆ ಸರ್, ಕಡಲೆನೇ ಭಾಳ. ಭೂಮಿ ಮರ ಕಡಲೆನೇ, ಕಡಲೆ ಕಡಲೆ ಕಡಲೆ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ? ಯಾರು ತೊಡ, ನಾವು ಒಬ್ಬನೇ ಸರ್. ನೀವೊಬ್ಬರೇ? ಹೌದು. ನನ್ನ ಮಕ್ಕಳು ಏನು ಮಾಡ್ತಿದ್ದೆ? ನನ್ನ ಮಕ್ಕಳು ಎಲ್ಲ ಅವಾಗ ಎಮ್ಮೆಗೆ ಮಕ್ಕಳು? ನಿಮ್ಮ ಮನೆಯವರು? ಮನೆ ಅದೇ, ಅವಾಗ ಮನೆ ಕೆಲಸ ಮನೆಗೆ ಸರ್. ಹೊಲದಲ್ಲಿ ಏನು ಕೆಲಸ ಮಾಡ್ತಾರೆ? ಅವಾಗ ಬೇಸ್ ಓಡಾಡ್ತಿದ್ರು, ಬುತ್ತಿ ಗಿತ್ತಿ ತರ್ತಿದ್ರು ಗದ್ದಾಗ. ಈಗ ಓಡಾಡಕ್ಕೆ ಬರಂಗಲ್ಲ, ಮೊಣಕೊಂಡು ಹೋಗು. ಮನೆಯಾಗ ಅಡಿಗೆ ಮಡಿಗೆ ಮಾಡಿ ಬಟ್ಟೆಗಳು ಇಳಿದು ಮನೆಯಾಗ ಇರ್ತಾಳ. ಈಗಲೂ ನೀವು ಕೃಷಿ ಒಬ್ಬರೇ ಮಾಡ್ತಿದ್ದೀರಿ? ಒಬ್ಬನೇ ಮಾಡ್ತೀನಿ ಸರ್. ಮಕ್ಕಳೇನು ಮಾಡ್ತಾಯಿದ್ದಾರೆ ಈಗ? ಮಕ್ಕಳು ಒಬ್ಬನು, ದೊಡ್ಡನು ಸೊಸೈಟಿ ಆಗಿದ್ದಾನೆ ಸರ್, ದೊಡ್ಡ ಮಗ ಸುಬ್ರಹ್ಮಣ್ಯ ಎಂಬ. ಏನು ಸೊಸೈಟಿಯಲ್ಲಿ ಅಂದರೆ? ಉಪ್ಪು ಎಲ್ಲ ರೈತ ಸೊಸೈಟಿ. ಆ ಸಣ್ಣವನು ಒಬ್ಬನು ಮೈಸೂರಿಗೆ ಹೋಗಿ ನಡೋಣ ಕಬ್ಬು ಗಿಡ ಏಂತಿ ಕಟ್ಟಿಕೊಂಡು. ಸಣ್ಣವನು ಓಮ್ ಗಾರ್ಡ್ಸಿಗೆ ಹಂಪಿ ಕಾಯಕ್ಕೆ ಹೋಗ್ತಾನೆ. ಮುಂದೆ ಹೇಗೆ ಕೃಷಿ ಮತ್ತೆ ನಾನೇ ಇಲ್ಲ ತಗೊಂಡು ಮಾಡ ಸರ್ ನೀವಿರೋವರೆಗೂ ಅವ್ರಿಗೇನು ಮಕ್ಳು ಏನು ಮಾಡ್ತಾರೆ ಎರಡು ಭೂಮಿ ಹೆಚ್ಚಾರೆ ಮೂವರು ಮಕ್ಕಳು ಇದ್ದಾರೆ ಅವ್ರು ನಾವು ಇಲ್ಲ ತಗೊಂಡು ಮಾಡೋದಪ್ಪ ಇದ್ದ ಮ್ಯಾಗ ಸ್ವಂತ ಪಾಠ ಮಾಡಿ ಪಂಪ್ ಸೆಟ್ ಸ್ವಂತ ಇಟ್ಟೀನಿ ಕಸ್ಟಮರ್ ಎಲ್ಲ ಮಣ್ಣು ಹೊತ್ತು ಎಲ್ಲ ಮಾಡೀನಿ ಅವ್ರು ನಾವು ಇಲ್ಲ ತಗೊಂಡು ಮಾಡ ಸರ್ ಅವ್ರು ಇದ್ದ ಮ್ಯಾಗ ಅವ್ರು ಏನು ಮಾಡ್ತಾರೆ ದೇವರಿಗೆ ಗೊತ್ತು ಅಲ್ಲ ಎಲ್ಲೋ ನಿಮಗೆ ನಿಮ್ಮ ಮಕ್ಕಳಿಗೆ ಕೃಷಿ ಬಗ್ಗೆ ಸ್ವಲ್ಪ ಒಲವು ಬೆಳೆಸಿಲ್ಲಲ್ಲ ಮಾಡಿ ಸರ್ ನಡುವು ನನಗೆ ಹೇಳಿ ಸರ್ ಸಾಲ ಇಸ್ಕೊಟ್ಟು ಕಬ್ಬು ಬೆಳೆಯಪ್ಪ ಎಲ್ಲ ಹೇಳಿಕೊಡ್ತಿದ್ದು ಹೋಗಿ ಹಿಂಗೆ ಬೆಳೆಯಪ್ಪ ಹಿಂಗೆ ಬೆಳಿ ನಾನು ಬಂದು ನೋಡ್ಕೊಂಡಿರ್ತೀನಿ ಸಾಲ ಇಸ್ಕೊಡ್ತೀನಿ ದಣೆ ಹೇಳ್ತಾಕ ಏ ಭೂಮಿ ಬೇಡ ಏನು ಮಾಡಪ್ಪ ನಾನು ಕಬ್ಬು ಗಡೆ ಹೋಗ್ತೀನಿ ಬೇಡಪ್ಪ ನಿಂದು ಅಂತ ಮೈಸೂರಿಗೆ ಕಬ್ಬು ಗಡೆಗೆ ಹೋಗ್ಯಾನ ಕುಪ್ಪುಸ್ವಾಮಿಯವರೇ ಈಗ ನೀವು ಕಬ್ಬು ಜಾಸ್ತಿ ಬೆಳೀತಾ ಇದ್ರಿ ಭತ್ತ ಬೆಳೀತಾ ಇದ್ರಿ ಭತ್ತ ಬೆಳಿತೀವಿ ಭತ್ತ ಯಾವ ತಳಿ ಬೆಳಿತೀರಿ ಭತ್ತ ದೊಡ್ಡ ಮೊಸರು ಆಗ್ತಿತ್ತು ಮನೆ ಪೂರ್ತಿ ಅವಾಗೆಲ್ಲ ಅಕ್ಕಿಗೆ ಕಿದ್ದಲ್ ಸರ್ ದೊಡ್ಡ ಮೊಸರಾಗಿ ಮನೆ ಉಂಬಾಕ ಈಗಲೂ ನಿಮ್ಮ ಮನೆ ಪೂರ್ತಿಗೆ ಅಷ್ಟೇ ಭತ್ತ ಬೆಳೆಯೋದು ಭತ್ತ ಬೆಳೆಯೋದು ಉಳಿದದ್ದು ಕಮರ್ಷಿಯಲ್ ಅಂದ್ರೆ ಕಬ್ಬು ಕಬ್ಬು ಶೇಂಗಾ ಶೇಂಗಾ ಜಾಸ್ತಿ ಸರ್ ಈಗ ಕಬ್ಬಿನಲ್ಲಿ ಲಾಭ ಚೆನ್ನಾಗಿದೆಯಾ ಈಗ ಇಲ್ಲ ಸರ್ ಹೋದ ವರ್ಷ ಒಂದ್ಸಲ ಕಬ್ಬು ತುಳಿದಿದ್ವಿ 86 ಟನ್ ಆಗಿತ್ತು ರೇಟ್ ಇಲ್ಲ ಎಷ್ಟಿತ್ತು ಅವಾಗ 115-116 ಮತ್ತು ಎರಡನೇ ಕುಳೆ ಬಿಟ್ಟಿದ್ವಿ 58 ಟನ್ ಆಯ್ತು 1800 ಇತ್ತು ಅದು ಮೈಮ್ಯಾಗ ಬಂದ್ಬಿಡ್ತು ಲಾಸ್ಟ್ 3ನೇ ಕುಳೆ ಬಿಟ್ಟಿದ್ವಿ 48 ಟನ್ ಆಯ್ತು ರೇಟ್ ಬೇಸಿತ್ತು 3000 ಟನ್ ಕಬ್ಬು ಜಿ ಗಾಣಕ ಕಬ್ಬು ಈ 42 ಟನ್ ನೋಡಿ ಎಲ್ಲಿ ಏನು ಮಾಡಿಸ್ತಾರೆ ಇಳುವರಿ ಕಮ್ಮಿ ಇದೆ ಅದು 80 ಟನ್ ಆಗಿದೆ 4 ರೊಕ್ಕ ಉಳಿತಿತ್ತು ಈಗ ಗೊಬ್ಬರ ಗೊಬ್ಬರ ತಂದು ಹಾಕ್ತಿದ್ವಿ ಹಿಂಗಾದ್ರೆ ಎಲ್ಲಿದೆ ರೈತ ಉಳಿಬೇಕು ಸರ್ ಮನೆ ಆದ್ರೆ ಮಾಡಿದ್ರೇ ಉಳಿಯೋದು ಕಷ್ಟ ಸರ್ ರೈತರಿಗೆ ಮನೆ ಕಳೆಯವೆ ಗಿಳೆಯವೆ ಎಲ್ಲ ಮನೆ ತೆಗೆದ್ರೆ ಉಳಿಯೋದು ಕಷ್ಟ ಎಲ್ಲ ಕೂಲಿ ಆಗಿಟ್ಟು ಮೈ ಮಗ ಕೂಲಿ ಆಳುಗಳು ಸುಲಭವಾಗಿ ಸಿಗ್ತಾರ ಈಗ ಎಲ್ಲಿ ಸಿಗ್ತಾರೆ ಸರ್ ಇದು ಯಾವ್ದು ಉದ್ಯೋಗ ಕಷ್ಟ ಬಂದ್ಬಿಡುತ್ತೆ ಏ ಹೋಗಪ್ಪ ನಾವು 800 ದುಡ್ಕೊ ಬಂದ್ಬಿಡ್ತೀವಿ 10 ಒಳಗೆ ನೀನು 1 ಬಿಡ್ತಿ ಹಂಗೆ ಬರಂಗಲ್ಲ ಮತ್ತೆ ಯಾವಾಗ ಕೂಲಿ ಯಾವಾಗ ಕ್ಯಾಶ್ ಇಳಿದಾಗ ಇಟ್ಕೋಬೇಕು ಕಳೆಯ ಗಿಳೆಯೋಕ್ಕೆ ಓಹೋ ಸರಿ ಈಗ ನೀವು ಇರೋವರೆಗೂ ಕೃಷಿ ಈಗ ನಿಮ್ಮ ಮನೆ ಇಲ್ಲ ನಾವು ಇಲ್ಲ ತಗೊಂಡು ಮಾಡ್ತೀವಿ ಸರ್ ನಾವು ಸತ್ತ ಕಾಲಕ್ಕೆ ಮಕ್ಕಳು ಏನು ಮಾಡ್ತಾರೋ ಒಳ್ಳೇದು ಕುಪ್ಪುಸ್ವಾಮಿಯವರೇ ನಿಮ್ಮ ಇನ್ನೂ ಶಕ್ತಿ ಗಟ್ಟಿಯಾಗಿರಲಿ ಅಷ್ಟೊಳಗಡೆಗೆ ನಿಮ್ಮ ಮಕ್ಕಳು ಕೃಷಿ ಕಡೆಗೆ ಒಲವನ್ನು ತೋರಿಸಲಿ ಇರೋ ಭೂಮಿಯನ್ನಾದ್ರೂ ಉಳಿಸ್ಕೊಂಡು ಉಳಿಸ್ಕೊಬೇಕು ಕನಿಷ್ಠ ನಮ್ಮ ಕುಟುಂಬಕ್ಕೆ ಏನೇನು ಆಹಾರ ಬೇಕೋ ಅದಕ್ಕಾದ್ರೂ ಭೂಮಿ ಬೇಕು ಅನ್ನುವಂಥ ಆಸೆಯಿಂದಲಾದರೂ ನಿಮ್ಮ ಮಕ್ಕಳು ಕೃಷಿಯಲ್ಲಿ ತೊಡಗಿಕೊಳ್ಳಿ ಅಂತ ಆಶಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೂ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದಂತಹ ಕುಪ್ಪುಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಹವಾಮಾನ ವರದಿಯನ್ನ ಶಾಂತಪ್ಪ ದೂತರ್ಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಒಂದು ಪರಿಸ್ಥಿತಿ, ಹವಾಮಾನದ ಮುನ್ಸೂಚನೆ ಮತ್ತು ರೈತ ಬಾಂಧವರು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಮುಂಗಾರು ಮಳೆ ಆಲ್ರೆಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಳೆದ ಒಂದು ತಿಂಗಳಿಂದ. ಆಮೇಲೆ ಕೆಲವೊಂದ್ ಕಡೆ ಏನಾಗಿದೆ, ಜಾಸ್ತಿನೇ ಬಂದ್ಬಿಟ್ಟು ಮೆಣಸಿನ ಗಿಡ ಮತ್ತು ಹತ್ತಿ ಬೆಳೆಗಳಿಗೆ ದುಷ್ಪರಿಣಾಮ ಆಗೈತೆ. ಮುಂದಿನ ಒಂದು ದಿನಗಳಲ್ಲಿ ನಮಗೆ ಯಾವ ತರ ಒಂದು ಮಳೆ ಇದೆ, ಅದಕ್ಕನುಕೂಲವಾಗಿ ತಾವುಗಳು ಏನು ಕೈಗೊಳ್ಳಬೇಕು ಮತ್ತು ಆಲ್ರೆಡಿ ಈಗ ಒಂದು ಬೆಳೆದ ನಿಂತ ಬೆಳೆಯಲ್ಲಿ ತಾವು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಮ್ಮ ಬೆಳೆ ಹಾಳಾಗದೇನೆ ಇರೋ ಹಾಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಹ ಒಂದಿಷ್ಟು ಕೃಷಿ ಸಲಹೆ ಹೇಳಕ್ ಇಷ್ಟಪಡ್ತೇನೆ. ಫಸ್ಟ್ ಗೆ ನಾನು ಮುನ್ಸೂಚನೆ ಹೇಳೋದಾದ್ರೆ ಮುಂದಿನ ಒಂದು 4-5 ದಿವಸ ನಮ್ಗೆ ಸಾಧಾರಣದಿಂದ ಮಧ್ಯಮದವರೆಗೆ ಆ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಮಳೆ ಆಗುವ ಒಂದು ಸಾಧ್ಯತೆಗಳಿದಾವೆ. ಅದಕ್ಕನುಸಾರವಾಗಿ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೊಲದಲ್ಲಿ ಏನಾದರೂ ಬಸಿಗಾಲೆಗಳ ಮುಖಾಂತರ ನೀರ್ ನಿಲ್ಲಕ್ಕಾಗತ್ತೆ, ಅದು ನಾವು ಡ್ರೆಂಚಿಂಗ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಈ ಹತ್ತಿಯಲ್ಲಿ ಬೇರು ಕೊಳೆ ರೋಗನ ನಾವು ಹತೋಟಿ ಮಾಡ್ಬೋದು. ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೀರು ನಿಲ್ಲದ ಹಾಗೆ ತಾವು ನೋಡ್ಕೋಬೇಕಾಗತ್ತೆ. ಆಮೇಲೆ ಹತ್ತಿಯಲ್ಲಿ ಈಗ ಎಲೆ ಕೆಂಪಾಗುಕೆ ಅಂತಾನೆ ಹೇಳ್ತೀವಲ್ಲ, ಸೊ ಆ ರೀತಿ ಒಂದು ಮುಂಜಾಗ್ರತಾ ಕ್ರಮವಾಗಿ ತಾವು 10 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 10 ಗ್ರಾಂ ನೈಂಟಿನಾಲ್ ಈ ಸಿಂಪರಣೆಯನ್ನ 3 ಸಿಂಪರಣೆ ಮಾಡ್ರಿ. ಹೂ ಆಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಸಿಂಪರಣೆ ಮಾಡಿದ್ರೆ ಈ ಒಂದು ಕೆಂಪು ರೋಗದ ಹತೋಟಿಯನ್ನು ಸಹ ಮಾಡ್ಬೋದು. ಆ ಮೆಣಸಿನ ಗಿಡಕ್ಕೆ ತುಂಬಾ ತೊಂದರೆ ಆಗಿದೆ, ಈ ಜಾಸ್ತಿ ಮಳೆ ಬರುವುದರಿಂದ ಫ್ಯೂಸೇರಿಯಂ ಸೊರಗು ರೋಗ, ಆಮೇಲೆ ಗಿಡ ಸಾಯೋದು, ಈ ತರ ಎಲ್ಲ ಬರ್ತಾ ಇದಾವೆ. ಅದಕ್ಕೆ ನಾವು ಅದು ಹತೋಟಿ ಮಾಡಲಿಕ್ಕೆ ಏನ್ ಮಾಡ್ಬೇಕಂತಂದ್ರೆ, ಆ ಗಿಡದ ಸುತ್ತ ಅಂದ್ರೆ ಬೇರಿನ ಸುತ್ತ 2 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಡ್ರೆಂಚಿಂಗ್ ಮಾಡ್ಬೇಕು. ಅಂದ್ರೆ ನೀರ ಅಲ್ಲಿ ಹಾಕ್ಬೇಕಾಗತ್ತೆ, ಪ್ರತಿ ಸಲ ಒಂದು ಬೆಳೆಯನ್ನ ಪರಿವರ್ತನೆ ಮಾಡ್ಬೇಕು. ಅದಿಲ್ಲಂದ್ರೆ ಸಸಿ ಸಾಯುವ ರೋಗ ಏನಾರ ಬರ್ತಿತ್ತಂದ್ರೆ ಅದಕ್ಕೆ 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರ ನಾಶಕನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ದ್ರಾವಣನ ಸಸಿ ಮಡಿಗೆ ಹಾಕಿ ಈ ತರ ಸಸಿ ಮಡಿಯನ್ನ ಉಪಯೋಗ ಮಾಡಬಹುದು. ಆಮೇಲೆ ಕಾಯಿ ಕೊಳೆ ರೋಗ ಬರ್ತಾ ಇದೆ ಮೆಣಸಿನ ಗಿಡದಲ್ಲಿ, ಅದಕ್ಕೆ 1 ಮಿಲಿಲೀಟರ್ ಡೈಫೆನ್ ಕೊನೋಜಲ್ ಅಂತ ಹೇಳ್ತೀವಿ, 25 VC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ಬೇಕು. ಇಲ್ಲಾಂದ್ರೆ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಈ ಕಾಯಿ ಕೊಳೆ ರೋಗನ ನಾವು ಹತೋಟಿ ಮಾಡಬಹುದು. ಆಮೇಲೆ ಮೆಣಸಿನ ಗಿಡದಲ್ಲಿ ಅಥವಾ ಇನ್ಯಾವುದು ತರಕಾರಿಯಲ್ಲಿ ಆಗಲಿ ಹೂ ಇದ್ರತ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ನ್ಯಾಪ್ಥಿಲಿನ್ ಎಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದನ್ನು ತಾವು ಸಿಂಪರಣೆ ಮಾಡಬಹುದು. ಅದೆಷ್ಟಪ್ಪ ಅಂದ್ರೆ 5 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ ಈ ರೀತಿ ಸಿಂಪರಣೆ ಮಾಡಿದ್ರೆ ಆ ಒಂದು ಹೂ ಉದುರೋದಾಗ್ಲಿ ಮತ್ತು ಮಗು ಉದುರೋದನ್ನು ನಾವು ತಡೆಗಟ್ಟಬಹುದು. ಮುಂದಿನ ಒಂದು ವಾರದವರೆಗೂ ಸಹ ನಮ್ಗೆ ಅಲ್ಲಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಕೆಳಗರೆ ಇದುವರೆಗೂ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಹವಾಮಾನ ವರದಿಯನ್ನ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಮತ್ತೆ ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ಶರಣು ಶರಣಾರ್ಥಿಗಳು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಮತದಾತ ಜಂಕ್ಷನ್ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್. ನಮಸ್ಕಾರ ಕೇಳಿದರೆ, ಮತದಾತ ಜಂಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಭಾರತ, ಮತ್ತು ನನ್ನೊಂದಿಗೆ ಏ ಭಾರತಿ, ಯಾವ ಆಲೋಚನೆಯಲ್ಲಿದೀಯ ನೀನು? ಇಂದು ಸಹ ನೀನು ಕೇಳಗರನ್ನ ಅಭಿನಂದಿಸಲು ಮರೆತಿದೆಯಲ್ಲ, ಯಾಕೆ? ಏನಿಲ್ಲ ಭಾರತ್, ನಾನು ನನ್ನ ಸ್ನೇಹಿತೆ ಶೋಭಿತಾ ಬಗ್ಗೆ ಯೋಚಿಸ್ತಾ ಇದ್ದೆ. ಏನ್ ಹೇಳೋದು, ನನ್ನ ಒಂದು ಮತದಿಂದ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ಲು ನೋಡವಳು. ಏನ್ ಹೇಳೋದು ಅವಳಿಗೆ ಅಂತ. ಹಾಗೆ ಸುಮ್ನೆ ಬಿಟ್ಬಿಡಕ್ಕಾಗತ್ತೇನೋ? ಮತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ, ಮತ್ತು ಈ ಪ್ರಶ್ನೆ ಭಾರತದ ಅನೇಕ ಜನರ ಮನಸ್ಸಿನಲ್ಲಿ ಇರಬಹುದು ಕೂಡ. ನೋಡು, ಒಂದು ಗಮನಿಸಬೇಕು, ಮತದಾರನ ಪ್ರತಿ ಮತವೂ ಕೂಡ ಅಮೂಲ್ಯವಾದದ್ದು. ಭಾರತಿ, ಇವತ್ತು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ ಪವರ್ ಆಫ್ ಒನ್ ವೋಟ್ ಅಂದರೆ ಒಂದು ಓಟಿನ ಶಕ್ತಿ, ಇದರ ಬಗ್ಗೆ ಮಾತನಾಡೋಣ. ಸರಿ ಸರಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸ್ನೇಹಿತೆ ಭಾರತಿ. ಭಾರತಿ, ಎಲೆಕ್ಷನ್ ಅಂಕಲ್ ಇವತ್ತು ಸ್ವೀಟ್ ಅಂಗಡಿಗೆ ಬರ್ತಾ ಇದ್ದಾರಂತೆ. ನಿನ್ನ ಫ್ರೆಂಡ್ ಶೋಭಿತಾ, ಅವಳನ್ನ ಅಲ್ಲಿಗೆ ಕರ್ಕೊಂಡು ಬಂದ್ಬಿಡು. ಹೌದೇನು? ಹಾಗ ನಾವು ತುಂಬಾ ವಿಷಯ ತಿಳ್ಕೋಬಹುದು ಭಾರತ್. ಹಾಗಿದ್ರೆ ಖಂಡಿತವಾಗಿ. ಎಲ್ಲಿಂದ ಬಂದು ಈ ಮಕ್ಕಳು? ಹೇ ಹೊರಡಿ ಇಲ್ಲಿಂದ. ಈ ಮಕ್ಕಳು ಇಲ್ಲೇ ಇರ್ಲಿ ಬಿಡಪ್ಪ, ಅವರು ಬೆಳೆದು ದೇಶದ ಭವಿಷ್ಯವನ್ನ ನಿರ್ಧರಿಸಬೇಕಾದವರು, ಇರ್ಲಿ. ಸರಿ ಅಂಕಲ್. ಮಕ್ಕಳೇ ಸುಮ್ನೆ ಕೂತ್ಕೊಬೇಕು, ಸ್ವಲ್ಪ ಗಲಾಟೆ ಮಾಡ್ಬಾರ್ದು. ನಮಸ್ಕಾರ ಅಂಕಲ್. ಅರೆ, ನಮ್ ನರ್ಸ್ ಸುಮನ್. ಏನಮ್ಮ ಇವತ್ತು ಅಸೋಸಿಯೇಷನ್ ಕೆಲಸ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ಯಾ? ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂಕಲ್. ಏನಪ್ಪ ಅದು ಅಂತ ಸಮಸ್ಯೆ? ಇಲ್ಲಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಕೆಲವು ನರ್ಸ್ಗಳು ಇಲ್ಲಿಯವರೇ. ಅವ್ರಿಗೆ ವೋಟರ್ ಐಡಿ ಕಾರ್ಡ್ ಇದೆ, ಆದ್ರೆ ಹೊರಗಡೆಯಿಂದ ಬಂದವರು ಅಲ್ಲಿಯೂ ವೋಟ್ ಮಾಡಕ್ಕಾಗಲ್ಲ, ಇಲ್ಲಿಯೂ ವೋಟ್ ಮಾಡಕ್ಕಾಗಲ್ಲ. ಅಲ್ದೆ ಅವ್ರಿಗೆ ಅವರ ಮತದ ಶಕ್ತಿಯ ಬಗ್ಗೆನೇ ಅರಿವಿಲ್ಲ ಅಂಕಲ್. ಈ ಶಕ್ತಿಯನ್ನ ವಿವರಿಸೋದು ಬಹಳ ಮುಖ್ಯ. ಆದ್ರಿಂದ ಅವರು ತಮ್ಮ ಮತದಾರ ಚೀಟಿಯನ್ನ ಶೀಘ್ರವಾಗಿ ಮಾಡಿಸ್ಕೋಬೇಕು, ಮತ್ತು ಪ್ರತಿ ಚುನಾವಣೆಯಲ್ಲೂ ಅದನ್ನ ಬಳಸಿ ಈ ಶಕ್ತಿಯ ಬಗ್ಗೆ ಹೆಮ್ಮೆ ಪಡಬೇಕು. ನಿಜ, ಇದು ದೊಡ್ಡ ಸಮಸ್ಯೆನೆ ಸುಮನ್. ಮತ್ತೆ ಚಿಕ್ಕಪ್ಪ, ಈ ಸಮಸ್ಯೆ ನಮ್ಮ ನಗರದಲ್ಲಿ ಮಾತ್ರ ಇಲ್ಲ, ನಮ್ ಜೊತೆಗಾರ ಬೇರೆ ಬೇರೆ ರಾಜ್ಯಗಳಿಗೆ ಓದಕ್ ಹೋದವರು ಅವರಿಗೂ ಈ ಬಗ್ಗೆ ಅರಿವಿಲ್ಲ ಅಂತೀನಿ. ಅಂಕಲ್ ಸ್ವಲ್ಪ ಯಾವ್ದಾದ್ರೂ ಮ್ಯಾಜಿಕ್ ವಿಧಾನ ಇದ್ರೆ ಹೇಳ್ಕೊಡಿ, ಮಿಕ್ಕಿದ್ದು ನಮಗ್ ಬಿಡಿ. ಇಲ್ಲಿ ಕೇಳಮ್ಮ, ಒಂದು ಮತದ ಅಗತ್ಯ ಇಲ್ಲದೆ ಇದ್ರೆ ಗುಜರಾತ್ ನ ಈ ಗಿರ್ ಸೋಮನಾಥ್ ಜಿಲ್ಲೆಯ ಉನಾ ಅಂತ ಇದೆಯಲ್ಲ, ಅಲ್ಲಿಯ ವಿಧಾನಸಭಾ ಕ್ಷೇತ್ರದ ದಟ್ಟ ಅರಣ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಇದ್ರ ಪೂಜಾರಿ ಗುರು ಭಗತ್ದಾಸ್ ಅಂತ. ಈ ಗುರು ಭಗತ್ದಾಸ್ ಗೋಸ್ಕರ ಈ ಚುನಾವಣಾ ಆಯೋಗ ಮತದಾನದ ವ್ಯವಸ್ಥೆಯನ್ನ ಮಾಡ್ತಾ ಇತ್ತಾ? ನೀನೇ ಹೇಳು. ಏನ್ ಹೇಳ್ತಿದ್ದೀರಾ ಅಂಕಲ್, ಅಲ್ಲಿ ಬೇರೆ ಯಾರು ವಾಸಿಸ್ತಾ ಇಲ್ವಾ? ಇಲ್ಲ ಸುಮನ್, ಬೇರೆ ಯಾರು ವಾಸಿಸ್ತಾ ಇಲ್ಲ. ಈ ಬನೇಜ್ ದೇವಸ್ಥಾನ ಸಪ್ನೇಶ್ ಬಿಲ್ಯಾದ್ ಗ್ರಾಮದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿನ ಜನರು ಮಾತ್ರ ಈ ಬೆಳಗಿನ ಹೊತ್ತು ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿ ಭರತ್ದಾಸ್ ಏಕಾಂಗಿಯಾಗಿ ವಾಸಿಸ್ತಾ ಇದ್ದಾರೆ, ಮತ್ತೆ ಅವ್ರಿಗೋಸ್ಕರನೇ ಮತಗಟ್ಟೆಯನ್ನ ಈ ಚುನಾವಣಾ ಆಯೋಗ ಮಾಡಿದೆ. ಇದೇ ನೋಡಮ್ಮ ಒಂದು ಮತದ ಶಕ್ತಿ ಅಂತಂದ್ರೆ, ಒಂದು ಮತದಿಂದ ಸರ್ಕಾರಗಳು ಬೀಳಬಹುದು ಅಥವಾ ಸರ್ಕಾರಗಳು ಉಳಿಯಲೂಬಹುದು. ಈ ದೊಡ್ಡ ಮಹತ್ವದ ವಿಚಾರ ತಿಳಿಸಿ ಒಳ್ಳೇದ್ ಮಾಡಿದ್ರಿ ಅಂಕಲ್. ಈಗ ನನಗೆ ಮನವರಿಕೆ ಆಯ್ತು. ಈಗ ನಾನು ಪ್ರತಿ ತಿಂಗಳು ನನ್ನ ನರ್ಸ್ ಸಹೋದರಿಯರ ಸಭೆ ನಡೆಸಿ ಇನ್ನೂ ಕೆಲವು ಉದಾಹರಣೆಗಳನ್ನ ನೀಡಿ ಒಂದು ಮತದ ಅಧಿಕಾರದ ಮಹತ್ವ ತಿಳಿಸ್ಕೊಡ್ತೀನಿ. ಭೇಷ್ ಭೇಷ್ ಸುಮನ್. ಹೌದು ಅಂಕಲ್, ಈಗ ನಾನು ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ಒಂದು ಮತ ಇತಿಹಾಸ ನಿರ್ಮಿಸುವ ಶಕ್ತಿ ಹೊಂದಿದೆ ಅಂತ ವಿವರಿಸಿ ಹೇಳ್ತೀನಿ. ಭಾರತಿ, ಸುಮನಕ್ಕ ಎಲ್ಲರಿಗೂ ಈ ಕುರಿತು ಅರಿವು ಮೂಡಿಸುವಂತಹ ಪಣವನ್ನ ತೊಟ್ಟುಬಿಟ್ಟಿದ್ದಾರೆ. ಹೌದು ಭಾರತ್, ನಾನು ಅವ್ರ ಮಾತುಕತೆ ಕೇಳ್ತಾ ಇದ್ದಾಗ ಇನ್ನು ಜೋರಾಗಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆದ್ರೆ ಆದ್ರೆ ಏನು? ಅದೇ ಸುಮನಕ್ಕ, ನೀವು ಮುಂದೆ ಹೋಗಿ, ನಾನು ನಿಮ್ ಜೊತೆಗಿದ್ದೀನಿ ಅಂತ. ಆ ದಪ್ಪ ಮಾತು, ಅಂತ ಜನರು ಒಬ್ರಿಗೊಬ್ರು ಸ್ಫೂರ್ತಿ ನೀಡಬೇಕು ಅನ್ನೋದೇ ನನ್ನಾಸೆ ಕೂಡ. ಈಗ ಅದು ನಮ್ಮೆಲ್ಲರ ಜವಾಬ್ದಾರಿಯಲ್ಲೇನು? ಈಗ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬಾ. ಕ್ಯಾ ಆಪ್ ಜಾನ್ತೆ ಹೈ ಯೆ ವರ್ಲ್ಡ್ ಕಪ್ ಹಮಾರಿ ಝೋಲಿ ಮೇ ಐಸೆ ಹಿ ನಹೀ ಗಿರಾ, ಹರ್ ಮ್ಯಾಚ್ ಮೇ ಖೇಲೆ ಗಯೆ ಹರ್ ಶಾಟ್ ಔರ್ ಹರ್ ಬಾಲ್ ಕಾ ಇಂಪಾರ್ಟೆನ್ಸ್ ಥಾ, ತಬ್ ಕಹೀ ಜಾಕರ್ ವರ್ಲ್ಡ್ ಕಪ್ ಹಮಾರಾ ಹುವಾ. ಲೇಕಿನ್ ಇಸ್ಸೆ ಬಡ್ಕರ್ ಭಿ ಏಕ್ ಮ್ಯಾಚ್ ಹೈ ಜಹಾಂ ಆಪ್ ಅಪ್ನಿ ಶಕ್ತಿ ದಿಖಾ ಸಕ್ತೆ ಹೈ, ವೋ ಹೈ ಚುನಾವ್. 18 ಸಾಲ ಹೋತೆ ಹಿ ಅಪ್ನಾ ನಾಮ್ ವೋಟರ್ ಲಿಸ್ಟ್ ಮೇ ರಿಜಿಸ್ಟರ್ ಕರ್ವಾಯೆ ಔರ್ ವೋಟ್ ಡಾಲ್ನೆ ಕೆ ಲಿಯೆ ತಯಾರ್ ಹೋ ಜಾಯೆ, ಯಹಿ ಆಪ್ಕಿ ಅಸ್ಲಿ ತಾಕತ್ ಹೈ, ಇಸ್ಕಾ ಇಸ್ತೇಮಾಲ್ ಕರೇ. ಭಾರತಿ, ಕ್ರಿಕೆಟ್ ಮೈದಾನದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದಂತಹ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದ ಮಹೇಂದ್ರ ಸಿಂಗ್ ಧೋನಿ ಅವರು ಈ ವಿಷಯವನ್ನ ತುಂಬಾ ಸರಳವಾದ ರೀತಿಯಲ್ಲಿ ಹೇಳಿದರಲ್ವಾ? ಹೌದು ಭಾರತ್, ನೀ ಹೇಳೋ ಸತ್ಯ. ಮಾ ಭಾರತಿ, ನಂಗಂತೂ ತುಂಬಾ ಹಸಿವಾಗ್ಬಿಟ್ಟಿದೆ ನೋಡು. ಹಾಗಾದ್ರೆ ಒಂದ್ ಕೆಲಸ ಮಾಡು ಭಾರತ್, ಹೊಲಕ್ಕೆ ಹೋಗಿ ಗೋಧಿ ಬಿತ್ತಿ ಬೆಳೆ ಬೆಳೆದು ಆ ಗೋಧಿನ ತಗೊಂಡೋಗಿ ಹಿಟ್ಟಿನ ಗಿರಣಿಯಲ್ಲಿ ಹಿಟ್ಟು ಮಾಡಿಸಿ ನಂತರ ಬ್ರೆಡ್ ಮಾಡ್ಕೊಂಡು ತಿನ್ನು. ಸ್ವಲ್ಪ ಸಮಾಧಾನ ಕಡಮ್ಮ, ನಿನ್ನ ಮಾತು ಕೇಳ್ತಲೇನೆ ನನ್ನ ಹಸಿವು ಹೊರಟೆ ಹೋಯ್ತು ನೋಡು. ಒಂದ್ ಸಣ್ಣ ಪ್ರಶ್ನೆಗೆ ಇಷ್ಟುದ್ದ ಉತ್ತರನ? ಅಲ್ಲ ಭಾರತ್, ನಮ್ಗೆ ಬೆಳೆ ಬೆಳೆಯುವ ಮೂಲಕ ರೈತ ನಮ್ಗೆ ಎಷ್ಟು ಉಪಕಾರ ಮಾಡಿದಾನೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ತಾನೆ? ಅದು ಸರಿ. ಈ ಉಪಕಾರ ಮಾಡೋ ವ್ಯಕ್ತಿ ನಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನೀಡಬಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಏನ್ ಹೇಳಿದ್ರು ಹೇಳು, ಜೈ ಜವಾನ್ ಜೈ ಕಿಸಾನ್. ಹಾ, ಬಲಿಷ್ಠ ಪ್ರಜಾಪ್ರಭುತ್ವಕ್ಕಾಗಿ ರೈತ ಸಹೋದರನ ಆಲೋಚನೆಗಳನ್ನ ಈಗ ಕೇಳೋಣ್ಮಾ. ವಿಜಯ ಶರ್ಮಾ, ಜಮ್ಮು ಕೆ ಜಿಲ್ಲಾ ಸಾಂಬಾ ಕೆ ಗಾಂವ್ ಜಖ್ ಸೆ ಬೋಲ್ ರಹಾ ಹೂಂ. ಹಮಾರೇ ಸಂವಿಧಾನ ನೆ ಹರ್ ಭಾರತೀಯ ಕೋ ವೋಟ್ ಡಾಲ್ನೆ ಕಾ ಅಧಿಕಾರ ದಿಯಾ ಹೈ. ವೋಟ್ ಹರ್ ಇನ್ಸಾನ್ ಕೋ ಡಾಲ್ನಾ ಚಾಹಿಯೇ. ಹಮ್ ಸಭಿ ಕೋ ಚಾಹಿಯೇ ಕಿ ಅಗರ್ ಹಮ್ ಲೋಗೋ ನೆ ನೇತಾ ಕಾ ಚುನಾವ್ ಕರ್ನಾ ಹೈ, ವೋ ಪಡಾ ಲಿಖಾ ಹೋ, ಸೂಜ್ ಬೂಜ್ ವಾಲಾ ಹೋ, ದೂರ್ ಅಂದೇಶಿ ಹೋ, ಸಮಾಜ ಕೋ ಬಲಿ ಬಾಂತಿ ಸಮಯತಾ ಹೋ, ಗರೀಬೋ ಕೆ ಹಕ್ ಕೆ ಲಿಯೇ ಮೆಹನತಿ ಹೋ, ಔರ್ ಸಮಾಜ ಮೇ ಬಢ್ ರಹಿ ಕೃತಿಯೋ ಕೋ ಖತಮ್ ಕರ್ನೆ ಕೆ ಲಿಯೇ ಸಮಾಜ ಮೇ ಅಪ್ನಾ ಅಚ್ಛಾ ಇಮಾನದಾರಿ ಸೆ ಯೋಗದಾನ ದೇ. ವೋಟ್ ಕಾ ಅಧಿಕಾರ ಹರ್ ಇನ್ಸಾನ್ ಕೋ, ಹರ್ ಇನ್ಸಾನ್ ನೆ ವೋಟ್ ಡಾಲ್ನಾ ಚಾಹಿಯೇ. ಪ್ರಿಯ ಕೇಳಗರೆ, ಕೇಳಿಸ್ಕೊಂಡ್ರ ನಮ್ಮ ದೇಶದ ರೈತರು ಎಷ್ಟು ಜಾಗೃತರಾಗಿದ್ದಾರೆ ಅಂತ ಹೇಳಿ. ಭಾರತ್, ಒಂದು ನಿಮಿಷ, ರೈತನ ಮಾತನ್ನೇನೋ ಕೇಳಿದೆ, ಇಲ್ಲಿ ನಮ್ಮ ಮಹಿಳೆಯ ಮಾತನ್ನು ಸ್ವಲ್ಪ ಕೇಳು. ಖಂಡಿತವಾಗಿ ಕೇಳೋಣ. ಹೇ ಮುದಿತಾ ಅಕ್ಕ, ನೀನೀಗ ಸರೋಜಿನಿ ನಗರದಲ್ಲಿ ಸ್ಟೇ ಮಾಡ್ತಿದ್ಯಾ ಅಲ್ವಾ? ಹೌದು ಕಲ್ಪನಾ, ಅವರ ಆಫೀಸ್ ಹತ್ರದಲ್ಲೇ ಇದೆಯಲ್ಲ, ಈಗ ನಾವು ಅಲ್ಲೇ ಇದ್ದೇವೆ. ಹಾಗಾದ್ರೆ ಈ ಬಾರಿ ಹೊಸ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ ಮತದಾನ? ಇಲ್ಲ ಕಲ್ಪನಾ, ಈ ಬಾರಿ ನಮ್ಮಿಬ್ಬರಿಗೂ ಓಟ್ ಹಾಕಕ್ ಆಗೋದಿಲ್ಲ. ಯಾಕ್ ಗೊತ್ತಾ? ಯಾರ ಆಫೀಸ್ ಸುತ್ತಿ ವಿಳಾಸನ ಬದಲಾಯಿಸ್ಕೊಳ್ಳೋರು. ಓ, ಆದ್ರೆ ಇದು ತುಂಬಾ ಸುಲಭ ಮುದಿತಾ ಅಕ್ಕ. ನೀವು https://voterportal.eci.gov.in ಗೆ ಹೋದ್ರೆ ಅಲ್ಲಿ ಫಾರ್ಮ್ 8 ಅಂತ ಒಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸರಿಯಾದ ದಾಖಲೆಗಳನ್ನ ಸೇರಿಸಿ. ಅಷ್ಟೇ ಮುಗಿತು ಕೆಲ್ಸ. ಇನ್ನು ವಿಳಾಸ ಬದಲಾಗದೇ ಇದ್ರೆ ಇನ್ನು ಕೆಲ್ಸ ಮುಗ್ದಿದ್ಯೋ ಇಲ್ವೋ ಅಂತ ತಿಳಿಯೋದ್ ಹೇಗೆ? ಅದಕ್ಕೇನೆ ನಿಮ್ಗೆ ಒಂದು ರೆಫರೆನ್ಸ್ ಐಡಿ ಕೊಡ್ತಾರೆ, ಆ ಸಂಖ್ಯೆಯ ಸಹಾಯದಿಂದ ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು. ಸಪೋಸ್ ಈಗ ಚುನಾವಣೆ ಹತ್ರದಲ್ಲೇ ಇದೆ ಅನ್ಕೊಳ್ಳಿ, ನಿಮ್ ವೋಟರ್ ಐಡಿನೂ ಬಂದಿಲ್ಲ, ಆದ್ರೆ ಚುನಾವಣಾ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನೀವು ಇತರ ಫೋಟೋ ಐಡಿ ಪುರಾವೆಯೊಂದಿಗೆ ಮತವನ್ನ ಚಲಾಯಿಸಬಹುದು. ಕಲ್ಪನಾ, ನಿನ್ ವಿವರಣೆ ಬಹಳ ಚೆನ್ನಾಗಿದೆ, ಇದು ತುಂಬಾ ಸರಳವಾದ ಮಾರ್ಗ ಅಲ್ವೇ? ನಾನಿವತ್ತು ಫಾರ್ಮ್ 8 ಅನ್ನು ಭರ್ತಿ ಮಾಡ್ತೀನಿ. ಈ ಸಲಹೆಗಾಗಿ ನಿನ್ನ ಫೀಸು? ಫೀಸು ಮತ ಹಾಕಿದ ದಿನ ದೊಡ್ಡ ರಸಗುಲ್ಲ ತಿನ್ಸಿ ಪರವಾಗಿಲ್ಲ. ಮನೆಗ್ ಬಂದ್ರೆ ಒಂದಲ್ಲ 4 ರಸಗುಲ್ಲ ತಿನ್ಸ್ತೀನಿ. ಇವರಿಬ್ರು ಮಾತು ಕೇಳಿ ತುಂಬಾ ಖುಷಿ ಆಯ್ತು ಕಣಮ್ಮ. ಹೌದು, ಕಲ್ಪನಾ ಎಲ್ಲವನ್ನ ಸುಲಭವಾಗಿ ವಿವರಿಸ್ತಾಳೆ. ಈಗ ಪ್ರತಿ ಮತದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿ. ನೀವು ವಿವರ ಬಯಸಿದ್ರೆ ಅದರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಕ್ಕ, ಈಗ ನಮ್ ಜೊತೆ ಇದ್ದಾರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರಾದ ಅನೂಪ್ ಚಂದ್ರ ಪಾಂಡೆ ಅವರು. ಭಾರತ ವಿಶ್ವ ಕಾ ಸಬ್ಸೆ ಬಡಾ ಲೋಕತಂತ್ರ ಹೈ. 95 ಕರೋಡ್ ಸೇ ಭಿ ಅಧಿಕ ವೋಟರ್ ಭಾರತ ಮೇ ವೋಟ್ ದೇತೆ ಹೈ. ಭಾರತ ಕೀ ವಿವಿಧತಾಯೇ ಬಹುತ್ ಅಧಿಕ ಹೈ, ತೋ ಇಸ್ಕೆ ಕಾರಣ ಯೇ ಬಹುತ್ ಬಡಾ ಚಾಲೆಂಜಿಂಗ್ ಜಾಬ್ ಹೈ. ಮುಜೆ ಲಗ್ತಾ ಹೈ ವಿಶ್ವ ಕೀ ಯೇ ಸಬ್ಸೆ ಬಡೀ ಮ್ಯಾನೇಜ್ಮೆಂಟ್ ಎಕ್ಸರ್ಸೈಜ್ ಹೈ ಚುನಾವ್ ಕರಾನಾ. ಜಿಸ್ ಸಮಯ ಚುನಾವ್ ಹೋತಾ ಹೈ ತೋ ಚುನಾವ್ ಕೆ ಲಿಯೇ ಪೂರೇ ದೇಶ ಮೇ 10 ಲಾಖ್ ಸೇ ಜ್ಯಾದಾ ಮತದಾನ ಕೇಂದ್ರ ಹೈ. ಮತದಾನ ಕೇಂದ್ರ ಕಿಸಿ ಭೀ ವೋಟರ್ ಕೆ 2 ಕಿಲೋಮೀಟರ್ ಕೆ ನಜದೀಕ್ ಹೋ, ಏಕ ಸಾರ್ವಜನಿಕ ಸ್ಥಳ ಪರ ಹೋ, ಸ್ಕೂಲ್ ಹೋ ಯಾ ಕೋಯಿ ಔರ್ ಸಾಮುದಾಯಿಕ ಕೇಂದ್ರ ಹೋ, ವಹಾ ಪರ ಉಸ್ಕಿ ವ್ಯವಸ್ಥಾ ಕರ್ನಾ, ಫಿರ್ ವಹಾ ಪರ ಹರ್ ಕಿಸ್ಮ್ ಕಿ ಅವಸ್ಥಾಪನಾ ಸುವಿಧಾಯೇ ಜುಟಾನಾ, ಪೃಥಕ್ ಕೆ ಟಾಯ್ಲೆಟ್ಸ್ ಹೋ, ಪಾನಿ ಕಿ ವ್ಯವಸ್ಥಾ ಹೋ, ಅಗರ್ ದಿವ್ಯಾಂಗ ಜನ ಹೈ ತೋ ಉನ್ಕೆ ಲಿಯೇ ರ್ಯಾಂಪ್ ಕಿ ವ್ಯವಸ್ಥಾ ಹೋ, ಬಿಜಲಿ ಕಿ ವ್ಯವಸ್ಥಾ ಹೋ, ಶೆಲ್ಟರ್ ಕಿ ವ್ಯವಸ್ಥಾ ಹೋ, ತೋ ಯೇ ಸಾರಿ ವ್ಯವಸ್ಥಾಯೇ ಸುನಿಶ್ಚಿತ ಕರಾನಾ, ಯೇ ಅಪ್ನೇ ಮೇ ಏಕ್ ದಾಯಿತ್ವ ಹೈ. ಮೈ ಆಪ್ಕೋ ಯೇ ಬತಾನಾ ಚಾಹೂಂಗಾ, ಏಕ್ ಬೂತ್ ಹಮಾರಾ ಐಸಾ ಹೈ ಜಹಾಂ ಏಕ್ ವೋಟರ್ ಹೈ, ಏಕ್ ವೋಟರ್ ಕೋ ಲೇನೇ ಕೆ ಲಿಯೇ 10 ಲೋಗ್ ವಹಾಂ ಜಾತೇ ಹೈ. ತೋ ಹಮಾರೇ ಲಿಯೇ ಏಕ್ ಏಕ್ ಮತದಾತಾ ಬಹುತ್ ಮಹತ್ವಪೂರ್ಣ ಹೈ. ಫಸ್ಟ್ ಟೈಮ್ ವೋಟರ್ಸ್ ಕೋ ಮೈ ಯಹಿ ಸಂದೇಶ ದೇನಾ ಚಾಹೂಂಗಾ, ಇಸ್ ರಾಷ್ಟ್ರ ಕಾ ಭವಿಷ್ಯ ಹೈ ವೋ ಆಪ್ಕೇ ಹಾಥ್ ಮೇ ಹೈ, ಔರ್ ಚುನಾವ್ ಜೋ ಹೈ ವೋ ಏಕ್ ಬಹುತ್ ಸಶಕ್ತ ಮಾಧ್ಯಮ ಹೈ, ಅಪ್ನೇ ವೋಟ್ ಕಾ ಅಪ್ನೇ ಅಧಿಕಾರ ಕಾ ಪೂರಾ ಪ್ರಯೋಗ ಕರೇ, ತಾಕಿ ಆಪ್ ಅಪ್ನೆ ಲಿಯೇ ಬಹುತ್ ಹಿ ಲೋಕತಂತ್ರ ಕೆ ಹಿಸಾಬ್ ಸೆ ಬಹುತ್ ಸಶಕ್ತ ಔರ್ ಬಹುತ್ ಅಚ್ಛಾ ಅಪ್ನಾ ಶಾಸನ ಚುನ್ ಸಕೆ. ಭಾರತಿ, ಮೊದಲ ಪ್ರೀತಿ, ಮೊದಲ ಕೆಲಸ, ಇವೆಲ್ಲದರ ಖುಷಿನೇ ಖುಷಿ ನೋಡು. ಹಾಗೇನೆ ಮೊದಲ ಬಾರಿಗೆ ಮತದಾನ ಮಾಡಿದಾಗ ಆಗುವಂಥ ಆನಂದ ಇದೆಯಲ್ಲ, ನಾನು ಕೂಡ ಮೊದಲ ಬಾರಿಗೆ ನನ್ನ ಮತದ ಶಕ್ತಿಯನ್ನು ಅನುಭವಿಸಿದ ದಿನವನ್ನ ನಾನು ಯಾವಾಗಲೂ ನೆನಪಿಸ್ಕೊಳ್ತಾನೆ ಇರ್ತೀನಿ. ಯಾಕೆ? ಯಾಕೆಂದ್ರೆ ನಾನು ಮತ ಹಾಕಿದ ವ್ಯಕ್ತಿ ಆ ಚುನಾವಣೆಯಲ್ಲಿ ಗೆದ್ದಿದ್ದ. ಸಾಕು ಸಾಕು, ಮತ್ತೆ ಹಳೆ ಆಲೋಚನೆಗೆ ಹೋಗ್ಬೇಡ. ಈಗ ಇನ್ನೂ ಒಂದು ಮುಖ್ಯವಾದ ಕೆಲಸ ಉಳಿದಿದೆ. ಮುಖ್ಯವಾದ ಕೆಲಸನಾ? ಏನದು? ಕಳೆದ ವಾರ ಒಂದು ಪ್ರಶ್ನೆ ಕೇಳಿದ್ವಲ್ಲ, ಹೌದು, ಅದಕ್ಕೆ ಸಾಕಷ್ಟು ಜನ ಉತ್ತರ ಕಳಿಸಿದ್ದಾರೆ. ಓಹೋ, ವಿಜೇತರ ಹೆಸರನ್ನ ಹೇಳಬೇಕಲ್ಲ ಈಗ. ಆತ್ಮೀಯ ಕೇಳಿದರೆ, ಮತದಾತ ಜಂಕ್ಷನ್ ಸಂಚಿಕೆ ಸಂಖ್ಯೆ 1 ಕೇಳಿದ್ದ ಪ್ರಶ್ನೆ, ಭಾರತದಲ್ಲಿ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವೆಂದರೆ, ಭಾರತದಲ್ಲಿ ಮತದಾರರ ದಿನವನ್ನು ಪ್ರತಿ ವರ್ಷ ಜನವರಿ 25 ಆಚರಿಸಲಾಗುತ್ತದೆ. ಮೊದಲನೇ ಕಾರ್ಯಕ್ರಮಕ್ಕೆ ಕೇಳುಗರಿಂದ ಒಳ್ಳೆಯ ಸ್ಪಂದನೆ.